70 years. ಓಕೆ ಓಕೆ. ಅವಾಗ ಪ್ಲಾಂಟಿಂಗ್ ಮಾಡಿರೋದು ಮೊದಲಿಗೆ ಗಿಡ ಹೋಗಿರೋದಷ್ಟು ರೀ ಪ್ಲಾಂಟಿಂಗ್ ಮಾಡ್ತಾರೆ. ಇಲ್ಲೆಲ್ಲ ಅದು 70 ಅಬೋವ್ ಇಯರ್ಸ್ ಕ್ಲೀನ್ ಮಾಡ್ತಾರೆ. ಪ್ಲಕ್ಕಿಂಗ್ ಅಲ್ಲಿ ಅಷ್ಟೇ, ಎರಡು ಮೂರು ಮೆಥಡ್ ಇದೆ. ಒಂದು ಮ್ಯಾನ್ಯುಯಲ್ ಮೆಥಡು, ಅಂದ್ರೆ ಕೈಯಲ್ಲಿ ಕುಯ್ಯೋದು. ಇನ್ನೊಂದು ಹ್ಯಾಂಡ್ ಶೇರಿಂಗ್ ಅಂತ, ಕತ್ರಿ ತರ ಬರುತ್ತೆ. ಇನ್ನೊಂದು ಮೋಟರೈಸ್ಡ್ ಬರುತ್ತೆ, ಮೋಟರೈಸ್ಡ್ ಮಿಷಿನ್ ಇದೆ, ಅದರಲ್ಲಿ ಪ್ಲಕ್ಕಿಂಗ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಲೀಫು ಸಾರ್ಟಿಂಗ್ ಮಾಡ್ತಾರೆ, ಕ್ಲೀನಿಂಗ್ ಮಾಡೋದು. ಅದ್ರ ಬೇರೆ ಸಿಲ್ವರ್ ಲೀಫು ಬೇರೆ ಎಲೆ ಎಲ್ಲ ಇರುತ್ತೆ, ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿ ಫ್ಯಾಕ್ಟ್ರಿ ಕಳಿಸ್ತಾರೆ. ಫ್ಯಾಕ್ಟ್ರಿಲಿ ವಿದರಿಂಗ್ ಅಂತ ಹೇಳಿ ಫಸ್ಟ್ ಪ್ರೊಸೆಸ್. ಲೀಫ್ ಅನ್ನ ಸ್ವಲ್ಪ ಮಾಯಿಶ್ಚರ್ ಅಂಶ ಜಾಸ್ತಿ ಇರುತ್ತೆ, ಮಾಯಿಶ್ಚರ್ ಅಂಶ ಕಮ್ಮಿ ಮಾಡಬೇಕು. ಒಂದು 70% ಮೈಂಟೈನ್ ಮಾಡ್ಬೇಕು ಅದು ಮಾಯಿಶ್ಚರ್. ಅದಕ್ಕೆ ಏನ್ ಮಾಡ್ತೀರಿ, ಮಳೆಗಾಲದಲ್ಲಿ ಹಾಟ್ ಏರ್ ಪಾಸ್ ಮಾಡ್ತೀರಿ, ಬೇರೆ ಸಮ್ಮರ್ ಎಲ್ಲ ನಾರ್ಮಲ್ ಏರ್ ಪಾಸ್ ಮಾಡ್ತೀರಿ, ಪ್ರೆಸರ್ ಅಲ್ಲಿ ಪಾಸ್ ಮಾಡ್ತೀರಿ ಏರ್ನ. ಇದು 18 hours, 16-18 hours ವಿದರಿಂಗ್ ಪ್ರೊಸೆಸ್. ವಿದರಿಂಗ್ ಆದ್ಮೇಲೆ ನೆಕ್ಸ್ಟ್ ಸಿ ಟಿ ಸಿಲಿ ಲೀಫ್ ನ ಕಟಿಂಗ್ ಮಾಡ್ತೀರಿ, ಸಣ್ಣ ಸೈಜ್ ಕಟಿಂಗ್. ನೆಕ್ಸ್ಟ್ ಅದಕ್ಕೆ ನಾವು ಇದು ನಮ್ ಸಿ ಟಿ ಸಿ ಮೆಥಡ್ ಆಗಿದ್ರೆ ಆರ್ ಸಿ ರೀಕಂಡೀಷನ್ ಟೀ ನ ಆಡ್ ಮಾಡ್ತೀರಿ ಇದಕ್ಕೆ. ನಮ್ಮಲ್ಲಿ ಸೆಕೆಂಡ್ ಕ್ವಾಲಿಟಿ ಟೀ ಬರ್ತದೆ, ಅನ್ ಸೈಜ್ ಮನೆಯಲ್ಲೆಲ್ಲ ಯೂಸ್ ಮಾಡಲ್ಲ, ದಪ್ಪ ಸೈಜ್ ಅಂತದ್ದೆಲ್ಲ ಪೌಡರ್ ಮಾಡ್ಬಿಟ್ಟು ಮತ್ತೆ ಫೀಡ್ ಮಾಡ್ತೀರಿ. ಇದು 4 set ರೋಲರ್ ಇರುತ್ತೆ, ಸಣ್ಣ ಸೈಜ್ ಕ್ರಷಿಂಗ್ ಆಗ್ತಾ ಹೋಗುತ್ತೆ ಇದರಲ್ಲಿ. ನೆಕ್ಸ್ಟ್ ಅಲ್ಲಿಂದ ಫರ್ಮೆಂಟೇಷನ್ ಅಂತ ಹೇಳಿ, ಫರ್ಮೆಂಟೇಷನ್ ಇದು 1 hour ಪ್ರೊಸೆಸ್. 1 hour ಡಿಪೆಂಡಿಂಗ್ ಆನ್ ಕ್ಲೈಮೇಟ್ ಮಾಯಿಶ್ಚರ್ ಮೈಂಟೈನ್ ಮಾಡಬೇಕು. ಆಮೇಲೆ ಹ್ಯುಮಿಡಿಟಿ ಒಂದು 85-95% ಹ್ಯುಮಿಡಿಟಿ ಮೈಂಟೈನ್ ಮಾಡಬೇಕು. ಟೆಂಪರೇಚರ್ 27-29 degrees ಟೆಂಪರೇಚರ್ ಮೈಂಟೈನ್ ಮಾಡಬೇಕು. ಇದು 1 hour ಆದ್ಮೇಲೆ ನೆಕ್ಸ್ಟ್ ಡ್ರೈಯರ್ ಇದು ಹಾಟ್ ಏರ್ ಡ್ರೈಯರ್. ಓಕೆ, ಇದು ಹಾಟ್ ಏರ್ ಮಾತ್ರ ಪಾಸ್ ಮಾಡ್ತೀರಿ. ಇನಿಷಿಯಲಿ 130 degrees ಟೆಂಪರೇಚರ್ ಇರುತ್ತೆ. ಈ ತಂಬಾಕು ಹೆಂಗೆ ಮಾಡ್ತಾರಲ್ಲ ಅದೇ ತರ ಡಿಸ್ಚಾರ್ಜ್ ಅಲ್ಲಿ 80-100 degrees ಟೆಂಪರೇಚರ್ ಇರುತ್ತೆ. ಇದು 20 minutes ಪ್ರೊಸೆಸ್. ಇದಾದ್ಮೇಲೆ ನೆಕ್ಸ್ಟ್ ಗ್ರೇಡ್ ಸೈಜ್ ಮೇಲೆ ಗ್ರೇಡಿಂಗ್ ಮಾಡ್ತೀರಿ. ಒಟ್ಟು 8 grades ಇದೆ ನಮ್ಮಲ್ಲಿ. ಲೀಫ್ ಗ್ರೇಡ್ ಅಲ್ಲಿ 4 grades ಬರುತ್ತೆ, ಎಫ್ ಪಿ, ಬಿಒಪಿ, ಬಿಪಿ ಅಂಡ್ ಪಿ ಎಫ್ ಅಂತ ಹೇಳಿ. ಡಸ್ಟ್ ಗ್ರೇಡ್ ಅಲ್ಲಿ ಮತ್ತೆ 4 grades, ಪಿ ಡಿ, ಆರ್ ಡಿ, ಎಸ್ ಆರ್ ಡಿ, ಎಸ್ ಎಫ್ ಡಿ ಅಂತ ಹೇಳಿ. ಅದು ಡಿಫ್ರೆಂಟ್ ಸೈಜ್ ಮೆಶ್ ಇರುತ್ತೆ, ಜರ್ಡಿ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಹೋದಂಗೂ ಬೇರೆ ಬೇರೆ ಸೈಜ್ ಆಗ್ತಾ ಹೋಗುತ್ತೆ. ಮತ್ತೆ ಕ್ಲೀನಿಂಗ್ ಮಾಡ್ತೀರಿ. ಇಲ್ಲಿ ಫೈಬರ್ ಎಲ್ಲ ಲೀಫ್ ಬೆಳೆದಿದ್ದು ಜಾಸ್ತಿ ಆದರೆ ವೇಸ್ಟೇಜ್ ಬರುತ್ತೆ, ಇದೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ ಡ್ರೈಯರ್ಲಿ. ಅದೊಂದು ಕ್ಲೀನಿಂಗ್ ಆಯಿತು. ನೆಕ್ಸ್ಟ್ ವಿನ್ನೋವರ್ ಅಂತೇಳಿ ಮಾಡ್ತೀರಿ. ಈ ಮತ್ತೆ ಲೈಟ್ ವೈಟ್ ಪಾರ್ಟಿಕಲ್ ಇವೆಲ್ಲ ಇರುತ್ತಲ್ಲ, ಅವೆಲ್ಲ ಕ್ಲೀನಿಂಗ್ ಆಗ್ತಾ ಹೋಗುತ್ತೆ. ಆಮೇಲೆ ಪ್ಯಾಕಿಂಗ್. ನೆಕ್ಸ್ಟ್ ಪ್ಯಾಕಿಂಗಲ್ಲಿ ನಮ್ದು 5 kg, 1 kg, 25 kg, ಆಮೇಲೆ 1/2 kg, 4 ತರ ಪ್ಯಾಕಿಂಗ್ ಇದೆ. ಈಗ ಇದು 70-80 years ಪ್ಲಾಂಟೇಶನ್ ಅಂತ ಹೇಳ್ತಾ ಇದ್ರಿ, ಈ ಒಂದು ಜಾಗಕ್ಕೆ ಇದು ಹೆಂಗೆ ಹೊಂದ್ಕೊಳ್ಳುತ್ತಾ ಅಥವಾ ಇದರ ಗುಣಧರ್ಮ ಎಲ್ಲಕ್ಕೆ ಬಂದ್ರೆ? ಮಲ್ನಾಡಿಗೆ ಚೆನ್ನಾಗಾಗುತ್ತೆ, ಕರೆಕ್ಟಾಗಿ ಸೂಟ್ ಆಗ್ತದೆ ಇಲ್ಲಿ ವಾತಾವರಣಕ್ಕೆ. ಈ ವಾತಾವರಣಕ್ಕೆ ಎಷ್ಟು ಎಕರೆ ಇಲ್ಲಿ ಇರೋದು ಸರ್? ಟೋಟಲ್ ಒಂದು 450 hectares ಇದೆ ಟೀ. 450 hectares ಟೀ ಮಾತ್ರ? 124 hectares, ಆಲ್ಮೋಸ್ಟ್ 400 acres. ಆಮೇಲೆ ಈಗ ಈ ಒಂದು ಏನು ನೀವು ಇದು ಟೀ ಇದು ಅಗ್ರಿಕಲ್ಚರ್ ಆಪರೇಷನ್ಗೆ ಇಲ್ಲ ಕೃಷಿ ಒಂದು ಇದಕ್ಕೆ ಬಂದರೆ ಇದು ಸಾವಯವ ಕ್ರಮದಿಂದನಾ ಇಲ್ಲ ರಾಸಾಯನಿಕ ಕ್ರಮ? ರಾಸಾಯನಿಕ. ಸೊ ಅದಕ್ಕೆ ಬೇರೆ ಜನ ಇದ್ದಾರಾ? ಮಾರ್ಕೆಟಿಂಗ್ ನಿಮ್ಮ ಒಂದು ಮೈಸೂರು ಪ್ಲಾಂಟೇಶನ್ಸ್ ಲಿಮಿಟೆಡ್ ಅಂತ ಆ ಬ್ರ್ಯಾಂಡ್ ಮೇಲೆ ಹೋಗ್ತಾ ಇದೆಯಾ ಅಥವಾ ನಮ್ಮ ಬ್ರ್ಯಾಂಡ್ ಅಲ್ಲೂ ಸೇಲ್ ಆಗ್ತಾ ಇದೆ? ಅದನ್ನೇ ತಗೊಂಡೋಗಿ ಉಳಿದವರು ಅವ್ರ ಬ್ರ್ಯಾಂಡಿಂಗ್ ಸೇಲ್ ಮಾಡ್ತಾರೆ, ಅವ್ರ ಬ್ರ್ಯಾಂಡಿಂಗ್ ಅಲ್ಲೇ ಜಾಸ್ತಿ ಸೇಲ್ ಆಗುತ್ತೆ. ಯಾಕಂದ್ರೆ ನಮ್ಮದ್ರ 25 kg ಬಲ್ಕ್ ಅಲ್ಲಿ ತಗೊಂಡೋಗಿ ಅವ್ರದ್ದು ಓನ್ ಬ್ರ್ಯಾಂಡಿಂಗ್ ಅಲ್ಲಿ 1/2 kg, ಆಮೇಲೆ 500 grams, 1 kg ಈ ತರ ಸೇಲ್ ಮಾಡ್ತಾರೆ. ಬ್ಲೆಂಡಿಂಗ್ ಮಾಡ್ತಾರೆ, ಅದಕ್ಕೆ ಏಲಕ್ಕಿ ಎಲ್ಲ ಬ್ಲೆಂಡ್ ಮಾಡಿ ಫ್ಲೇವರ್ ಟೀ ಮಾಡ್ತಾರೆ. ಈಗ ಮಸಾಲಾ ಟೀ, ಮಸಾಲಾ ಟೀ ಆ ತರ ಎಲ್ಲ ಮಾಡ್ತಾರೆ. ಬೇರೆ ಬೇರೆ ಅಂತಂದ್ರೆ ಈಗ ಆಯುರ್ವೇದಿಕ್ ಕೆಲವೊಂದು ತುಳಸಿ. ಹೌದೌದು, ಹಾಕಿ ಅವ್ರ ಬ್ಲೆಂಡಿಂಗ್. ನಾವು ಮಾಡೋಂಗಿಲ್ಲ, ಫ್ಯಾಕ್ಟ್ರಿ ಆಕ್ಚುಲಿ ಏನಿದೆ ನ್ಯಾಚುರಲ್ ಆಗಿ ರಾ ಪ್ರಾಡಕ್ಟ್ ಇದ್ರೆ ಅದು ಕೊಡ್ತೀವಿ, ಅದನ್ನೇ ಕೊಡ್ಬೇಕು. ಆಮೇಲೆ ಈಗ ಗ್ರೇಡಿಂಗ್ ಅಂತ ಹೇಳಿದ್ರಿ, ಗ್ರೇಡಿಂಗ್ ಅಲ್ಲಿ ಈಗ ಎಫ್ ಪಿ ಅಂತ ಹೇಳಿದ್ರಿ, ಹೌದು, ಬಿಒಪಿ ಅಂತ ಹೇಳಿದ್ರಿ, ಬಿಪಿ ಅಂತ ಹೇಳಿದ್ರಿ, ಪಿ ಎಫ್ ಅಂತ ಹೇಳಿದ್ರಿ, ಇದರಲ್ಲಿ ಯಾವ್ದು ಉತ್ತಮ? ಮನೆಗಳಿಗೆಲ್ಲ ಪಿ ಎಫ್ ಅನ್ನೋದು ಉತ್ತಮ, ಅದು ಮೀಡಿಯಂ ಸೈಜ್ ಮೀಡಿಯಂ ಗ್ರೇಡ್ ಅದ ಮನೆಗಳಿಗೆ, ಅದು ಉತ್ತಮ, ಅದು ಉತ್ತಮ. ಇದೆಲ್ಲ ಲೈಟ್ ಇರುತ್ತೆ, ಈ ಎಫ್ ಪಿ ಬಿ ಓ ಪಿ ಎಲ್ಲ ಇರೋದು ಸ್ಟ್ರಾಂಗ್ ಇರಲ್ಲ, ಅದು ಬ್ಲಾಕ್ ಟೀ ಲೆಮನ್ ಟೀ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ಎಸ್ ಆರ್ ಡಿ ಎಸ್ ಎಫ್ ಟಿ ತುಂಬಾ ಸ್ಟ್ರಾಂಗ್ ಇರುತ್ತೆ ಆಕ್ಚುಲಿ, ಅದು ಹೋಟೆಲ್ಲು ಹಾಸ್ಟೆಲ್ಲು ಅಲ್ಲಿಗೆಲ್ಲ ಯೂಸ್ ಆಗುತ್ತೆ. ಒಂದು ಕೆ ಜಿಗೆ ಇದು 450 ಕಪ್ ಟೀ ಆಗುತ್ತೆ ಎಸ್ ಎಫ್ ಡಿ ಅನ್ನೋದು. ನೀವು ಹೊರಗಿನ ದೇಶಕ್ಕೆ ಕಳಿಸ್ತೀರಾ ಇದು? ಇಲ್ಲ, ಹೊರಗಿನ ದೇಶಕ್ಕೆಲ್ಲ, ಅವ್ರ ಇಂಡಿಯಾ ಹೋಗುತ್ತಲ್ಲ, ಅಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್, ಡೊಮೆಸ್ಟಿಕ್ ರಾಜಸ್ಥಾನ ಗುಜರಾತ್ ಅಲ್ಲಿಗೆ ಹೋಗುತ್ತೆ, ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಶಿವಮೊಗ್ಗ ಬಿಜಾಪುರ ಇಷ್ಟು ಕಡೆ ಹೋಗುತ್ತೆ. ಆಮೇಲೆ ಈಗ ಚೌಲ್ಟ್ರಿ ಆಮೇಲೆ ದೇವಸ್ಥಾನಗಳಲ್ಲಿ ಬಲ್ಕ್ ಆಗಿ ನಮ್ಮ ಹತ್ರ ಏನ್ ಗೊತ್ತಾ, ಟೀ ಬೋರ್ಡ್ ಲೈಸೆನ್ಸ್ ಇರಬೇಕು, ಅಂತವ್ರಿಗೆ ಮಾತ್ರ ಕೊಡ್ತೇವೆ ನಾವು, ಹೋಲ್ಸೇಲ್ ಡೀಲರ್ ಗಳಿಗೆ ಮಾತ್ರ, ಡೀಲರಿಗೆ ಮಾತ್ರ. ಹೌದು, ಜಿ ಎಸ್ ಟಿ ಇರಬೇಕು, ಆಮೇಲೆ ಟೀ ಬೋರ್ಡ್ ಲೈಸೆನ್ಸ್ ಇರಬೇಕು. ನಿಮ್ದೆ ಮೈಸೂರು ಪ್ಲಾಂಟೇಶನ್ ಇವರಿಂದ ಡಿಸ್ಟ್ರಿಬ್ಯೂಟರ್ಸ್ ಮತ್ತೆ ಜಿಲ್ಲಾವಾರು ಡಿಸ್ಟ್ರಿಬ್ಯೂಟರ್ಸ್ ಆತರದ ಏನಾದ್ರೂ ಇದಾರೆ? ಪ್ರತಿಯೊಂದು ಜಿಲ್ಲೆ ಇದಾರೆ, ಇಲ್ಲೆಲ್ಲ ನಾರ್ಮಲ್ ಶಿವಮೊಗ್ಗ ಇದಾರೆ, ಚಿಕ್ಕಮಗಳೂರು ಇದಾರೆ, ಆಮೇಲೆ ಮಂಗಳೂರು ಉಡುಪಿ ರಿಟೇಲರ್ಸ್ ಡೀಲರ್ಶಿಪ್ ಅಂತ ಹೇಳ್ತೀವಲ್ಲ, ಇದಾರೆ. ಸೊ ಅವ್ರ ಮುಖಾಂತರ ನೀವು ಮಾರ್ಕೆಟ್ ಮಾಡ್ತಾರೆ. ಜೊತೆಗೆ ಈಗ ಚಿಲ್ಲರೆ ಮಾರುಕಟ್ಟೆಗೆ ಬಂದ್ರೆ ಈಗ ರಿಟೇಲರ್ ಯಾರೋ ಒಬ್ರು ಬಂದು ನಾವು ಸರ್ ನಾವು ನಮ್ಮ ಇದ್ರಲ್ಲಿ ಬ್ಯಾಂಡಲ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅದು ಇಲ್ಲ, ನಮ್ಗದೆ ಜಿ ಎಸ್ ಟಿ ಇರಬೇಕು, ಟೀ ಬೋರ್ಡ್ ಲೈಸೆನ್ಸ್ ಇರಬೇಕು, ಸದಸ್ಯ ಇರಬೇಕು. ಹೌದು ಹೌದು. ಆಮೇಲೆ ಒಂದ್ ಏರಿಯಾಕ್ಕೆ ಒಬ್ರಿಗೆ ಡೀಲರ್ಶಿಪ್ ಕೊಡೋದು, ಈಗ ಚಿಕ್ಕಮಗಳೂರು ಡಿಸ್ಟಿಕ್ ಅಂದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ ಒಬ್ರಿಗೆ ಕೊಡೋದು, ಆತರ ಎಲ್ಲರಿಗೆ ಕೊಡ್ಲಿಕ್ಕೆ ಬೇರೆ ಕೊಡೋಕ್ಕಾಗಲ್ಲ. ಇಲ್ಲ, ತಮ್ಮ ಹೆಸರು? ಪ್ರತಾಪ್. ಪ್ರತಾಪ್ ಅಂತ ಏನಿದೆ? ಫ್ಯಾಕ್ಟರಿ ಆಫೀಸರ್. ಈಗ ನೀವು 8 ಗ್ರೇಡ್ ಅಂತಂದ್ರಲ್ಲ, ಆ ಗ್ರೇಡ್ ಯಾವ್ಯಾವ್ದಕ್ಕೆ ಯೂಸ್ ಆಗುತ್ತೆ? ಇದರಲ್ಲಿ ಲೀಫ್ ಗ್ರೇಡ್ ಅಲ್ಲಿ ಹೆಚ್ಚಾಗಿ ಕಟ್ಟಾ ಚಾಯ್, ಲೆಮನ್ ಟೀ ಇದಕ್ಕೆಲ್ಲ ಯೂಸ್ ಆಗುತ್ತೆ, ಅದು ತುಂಬಾ ಲೈಟ್ ಆಗಿರುತ್ತೆ, ಅದಕ್ಕೆ ಹಾಲು ಹಾಕದೆ ಟೀ ಮಾಡ್ತಾರೆ. ಡಸ್ಟ್ ಗ್ರೇಡು ತುಂಬಾ ಸ್ಟ್ರಾಂಗ್ ಇರುತ್ತೆ, ಅದು ಹೋಟೆಲ್ ಹಾಸ್ಟೆಲ್ ಅದೆಲ್ಲ ಯೂಸ್ ಮಾಡ್ತಾರೆ. ಈ ಮೀಡಿಯಂ ಸೈಜ್ ಮೀಡಿಯಂ ಗ್ರೇಡ್ ಪಿ ಎಫ್ ಅಂಡ್ ಪಿ ಡಿ ಅಂತ ಬರುತ್ತೆ, ಅದು ಮನೇಲಿ ಯೂಸ್ ಮಾಡ್ತಾರೆ. ಆಮೇಲೆ ಡಸ್ಟ್ ಬರುತ್ತಲ್ಲ, ಅದೇ ಡಸ್ಟ್ ಅಂದ್ರೆ ಎಸ್ ಎಫ್ ಡಿ ಎಸ್ ಆರ್ ಡಿ ಇದೆಲ್ಲ ಡಸ್ಟ್ ಗ್ರೇಡ್ ಅಂತ. ಈ ತರ ಈಗ ನಾನು ಮನೆಗೆ ಯೂಸ್ ಮಾಡಬೇಕು ಅಂತಂದ್ರೆ ನನಗೆ ಯಾವ್ದು ಬೆಟರ್? ಮನೆ ಪಿ ಎಫ್ ಪಿ ಡಿ ಪಿ ಎಫ್ ಅದು ಮನೆಗೆ ಬೆಟರ್. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತೀವಿ ಅಂತ ಡಿಫ್ರೆಂಟ್ ಆಂಗಲ್ ನಲ್ಲಿ ನೋಡ್ತಾ ಇರ್ತೀವಿ. ಈಗ ಟೀ ದೊಡ್ಡ ತರ ದಪ್ಪ ಕಾಳನ್ ತರ ಟೀ ಪೌಡರ್ ಇರುತ್ತೆ, ಲೀಫ್ ತರ ಟೀ ಪೌಡರ್ ಇರುತ್ತೆ, ಡಸ್ಟ್ ತರದ ಇರುತ್ತೆ. ನಾನು ಆಸ್ ಎ ಕಾಮನ್ ಮ್ಯಾನ್ ಪ್ರತಾಪ್, ನಾನು ತಿಳ್ಕೊಳ್ಳೋದು ಹೇಗೆ? ಈ ನಮ್ಮಲ್ಲಿ ಮಾಡ್ತಾ ಇರೋದು ಸಿ ಟಿ ಸಿ ಮೆಥಡ್ ಅಲ್ಲಿ ಬ್ಲಾಕ್ ಟೀ ಅಂತ ಮಾಡ್ತಾರೆ. ಈ ಬೇರೆ ಇನ್ನೊಂದು ಸಿ ಟಿ ಸಿ ಲಿ ಗ್ರೀನ್ ಟೀನು ಮಾಡ್ತಾರೆ, ಆಮೇಲೆ ಆರ್ಥೋಡಾಕ್ಸ್ ಟೀ ಅಂತ ಇರ್ತದೆ, ಅದೆಲ್ಲ ತುಂಬಾ ಲೀಫ್ ತರನೇ ಬರುತ್ತೆ, ಎಲೆ ಬರುತ್ತೆ. ಈಗ ಅಸ್ಸಾಂ ಟೀಗೆ ಮತ್ತೆ ಈ ಒಂದು ಟೀಗೆ ಏನು ಡಿಫರೆನ್ಸ್ ಇದೆ ಸರ್? ಅಸ್ಸಾಂ ಅಲ್ಲಿ ಸೇಮ್ ಗ್ರೇಡ್ ಇದೆ, ಇದಲ್ಲದೆ ಆರ್ಥೋಡಾಕ್ಸ್ ಆಮೇಲೆ ಗ್ರೀನ್ ಟೀ ಅವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ. ಅಲ್ಲ, ಯಾಕೆ ಕರ್ನಾಟಕದಲ್ಲಿ ಒಂದು ಟೀ ಪ್ರದೇಶ ಜಾಸ್ತಿ ಆಗಿಲ್ಲ ಅಂತ ಹೇಳ್ತೀವಿ, ಯಾಕೆ ಅಂತ ಹೇಳಿ? ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಆ ಉದ್ದೇಶದಿಂದ ಆಗುತ್ತೆ. ಮತ್ತೆ ಅಲ್ಲಿ ಅಸ್ಸಾಂದಲ್ಲಿ ಅಲ್ಲಿ ಕ್ಲೈಮೇಟ್ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ, ಅಲ್ಲಿ ವಾತಾವರಣ ಟೆಂಪರೇಚರ್ ಆಗ್ಲಿ ಇದಾಗ್ಲಿ ಚೆನ್ನಾಗಿದೆ. ಆಮೇಲೆ ಜನ ಕೂಡ ತುಂಬಾ ಕಡಿಮೆ ಎಕ್ಸ್ಪೀರಿಯನ್ಸ್ ಜನ ಇದೆ, ಎಕ್ಸ್ಪೀರಿಯನ್ಸ್ ಜನನು. ಆಮೇಲೆ ಕೂಲಿ ಆಳುಗಳು ಸಿಗೋದು ಸಮಸ್ಯೆ ಇಲ್ಲ ಅಲ್ಲಿ. ನಾವು ಇಲ್ಲಿ ಬಂದವರಿಗೆ ನಾವೇ ಎಲ್ಲ ಪ್ರತಿಯೊಂದು ಕಲಿಸ್ಬೇಕು, ಟೀ ಲೀಫ್ ಪ್ಲಕಿಂಗ್ ಮಾಡೋದಾಗ್ಲಿ ಕ್ಲೀನಿಂಗ್ ಪ್ರತಿಯೊಂದು ಕಲಿಸ್ಬೇಕಾಗತ್ತೆ. ಎಷ್ಟು ಜನ ಇದಾರೆ ಆಳುಗಳು ಸರ್? ನಮ್ಮಲ್ಲಿ 300 ಮೆಂಬರ್ಸ್ ಪರ್ಮನೆಂಟ್ ಇದಾರೆ, 300 ಮೆಂಬರ್ಸ್. ಮತ್ತೆ ಬೇರೆ ನಾವು ಕಾಫಿ ಸೀಸನ್ ಗೆ ಟೀ ಸೀಸನ್ ಗೆಲ್ಲ ಬೇರೆ ಕಡೆಯಿಂದ ನಾರ್ತ್ ಮಧ್ಯಪ್ರದೇಶದಿಂದ ಬರ್ತಾರೆ. ಈಗ ಪ್ರತಾಪ್ ಅವರೇ, ಏನು ಅಂತಂದ್ರೆ ಈಗ ನಮಗೆ ಕೆಲವೊಂದ್ ಸಾರಿ ನಾವು ಸಾಮಾನ್ಯ ಮನುಷ್ಯರಿಗೆ ಅನ್ಕೋಬಿಡ್ತೀವಿ, ಟೀ ಪೌಡರ್ ಹಾಕ್ತಿದ್ದಾಗ ಕಲರ್ ಫುಲ್ ಬಂದ್ಬಿಡುತ್ತೆ, ಅದು ಒರಿಜಿನಲ್ ಟೀ ಅಂತ ಅನ್ಕೋಬೇಕಾ? ಇಲ್ಲ ಅಂತಂದ್ರೆ ಕಲರ್ ಮಿಕ್ಸಿಂಗ್ ಇರುತ್ತೆ ಅದರಲ್ಲಿ. ನಾವು ಫ್ಯಾಕ್ಟ್ರಿಗಳು ಕೊಡೋದು ಡೈರೆಕ್ಟ್ ಆಗಿ ಕೊಡ್ತೀರಿ, ಯಾವ್ದೇ ರೀತಿ ಕಲರ್ ಮಿಕ್ಸಿಂಗ್ ಇಲ್ಲ, ನ್ಯಾಚುರಲ್ ಆಗಿ ಕೊಡ್ತೀರಿ. ನಮ್ಮ ಹತ್ರ ತಗೊಂಡು ಹೋಗ್ತಾರಲ್ಲ ಅವ್ರು ಬ್ಲೆಂಡಿಂಗ್ ಮಾಡೋ ಚಾನ್ಸಸ್ ಇರುತ್ತೆ, ಈ ಪರ್ಮಿಟೆಡ್ ಕಲರ್ ಇರುತ್ತೆ, ಇಂತಿಷ್ಟು ಕಲರ್ ಹಾಕ್ಬೋದು ಅಂತ ಗೌರ್ಮೆಂಟ್ ರೂಲ್ಸ್ ಅಲ್ಲೂ ಇದೆ, ಅದಲ್ಲಿ ಇವ್ರು ಎಕ್ಸ್ಟ್ರಾ ಹಾಕ್ಬಿಡ್ತಾರೆ, ಜಾಸ್ತಿ ಹಾಕ್ಬಿಡ್ತಾರೆ. ಹೆಚ್ಚಾಗಿ ಬಿಜಾಪುರ ಗುಲ್ಬರ್ಗ ರಾಯಚೂರು ಆ ಸೈಡ್ ಎಲ್ಲ ಜಾಸ್ತಿ ತುಂಬಾ ಕಲರ್ ಹಾಕಿ ಯೂಸ್ ಮಾಡ್ತಾರೆ. ಅಂದ್ರೆ ಅಡಲ್ಟ್ರೇಷನ್ ಅಂತೀವಲ್ಲ? ಹೌದೌದು, ಅಡಲ್ಟ್ರೇಷನ್, ಕಲಬೆರಕೆ. ಹೌದು ಹೌದು, ಆಕ್ಚುಲಿ ರೂಲ್ ಪ್ರಕಾರ ಮಾಡೋಂಗಿಲ್ಲ, ಇಂತಿಷ್ಟು ಪರ್ಸೆಂಟೇಜ್ ಮಾಡಬಹುದು ಅಂತಿದೆ. ಅದು ಯಾರು ಮಾಡ್ತಾರೆ ಅಂದ್ರೆ ಬ್ಲೆಂಡರ್ಸ್ ಸಬ್ ಡೀಲರ್ಸ್ ಗಳು ಇರ್ತಾರಲ್ಲ ಅವ್ರು ಮಾಡ್ತಾರೆ. ಈ ಫ್ಯಾಕ್ಟ್ರಿಯಿಂದ ಕೊಡುವಾಗ ಎಲ್ಲೂ ಕಲಬೆರಕೆ ಆಗಲ್ಲ. ಈಗ ಒಂದಾಗುತ್ತೆ ಪ್ರತಾಪ್ ಅವರೇ, ಈಗ ನೀವು ಸಾವಯವ ಅಲ್ಲ ಕೆಮಿಕಲ್ ಮಿಕ್ಸ್ ಮಾಡ್ತೀವಿ ಅಂತಂದ್ರೆ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಅಲ್ಲ ಗೊಬ್ಬರ. ಆಮೇಲೆ ಈಗ ನೀವು ಟೀ ಲೀಫ್ ಗಳಿಗೆ ಒಂದಿಷ್ಟು ಸ್ಪ್ರೇ ಮಾಡಿರ್ತೀರ, ಅದು ನಮ್ಮ ಆರೋಗ್ಯಕ್ಕೆ ಏನಾದ್ರೂ ತೊಂದರೆ ಕೊಡುತ್ತಾ? ಇಲ್ಲ ಇಲ್ಲ, ಅದು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಒಂದು ಸಲ ಸ್ಪ್ರೇ ಮಾಡಿ ನಾವು ಒಂದ್ ತಿಂಗಳು ಬಿಟ್ಟು ಹಾರ್ವೆಸ್ಟಿಂಗ್ ಮಾಡ್ತೀವಿ ಆತರ. ಅಂದ್ರೆ ಅದು ಒಂದು ಕಾಯುವ ಸಮಯ ಅಂತ ಇರುತ್ತಲ್ಲ, ನೀವು ಇದು ಸ್ಪ್ರೇ ಮಾಡಾದ್ಮೇಲೆ ಅಂದ್ರೆ ಸಿಂಪಡಣೆ ಮಾಡಾದ್ಮೇಲೆ ಇಂತಿಷ್ಟು ದಿನಗಳ ಆದ್ಮೇಲೆ ಅದು ನಾವು ಉಪಯೋಗಿಸಬಹುದು. ಒಂದ್ ಮಂತ್ ಆದ್ಮೇಲೆ ನಾವು ಇಲ್ಲಿ ಫ್ಯಾಕ್ಟರಿ ಇದು ಸಮಯ ಏನು ಸರ್? ಬೆಳಿಗ್ಗೆಯಿಂದ ಬೆಳಿಗ್ಗೆ 8 ಸಂಜೆ 5 ಜಾಸ್ತಿ ಇದ್ದಾಗ ಸಂಜೆ ಕೂಡ ಅಂದ್ರೆ ರಾತ್ರಿ ಇಡೀ ರಾತ್ರಿ ಎಲ್ಲಾನು ಮ್ಯಾನುಫ್ಯಾಕ್ಚರ್ ಇರುತ್ತೆ, ಸೊಪ್ಪು ಜಾಸ್ತಿ ಇದ್ದಾಗ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಇರುತ್ತೆ. ನಾವು ಈಗ ರೆಗ್ಯುಲರ್ ಎಂಟು ಸಾವಿರ ಕೆಜಿಗೆ 8 hours ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಅದಕ್ಕಿಂತ ಜಾಸ್ತಿ ಈಗ ಮಳೆಗಾಲದಲ್ಲಿ 20,000 kg ಬರುತ್ತೆ, ಅವಾಗ ಡೇ ಅಂಡ್ ನೈಟ್ ಪ್ರೊಡಕ್ಷನ್ ಇರುತ್ತೆ. ಈಗ ಒಂದು ಪ್ರತಾಪ ಅವರು, ತಾವು 80 years ಇದ್ದೀರಿ ಅಂತಂದ್ರೆ ಕಂಪನಿ, ಈಗ ನಿಮ್ ಕಂಪನಿ 80 years ಇರೋದ್ರಿಂದ ಈ ಟೀ ಅನ್ನ ನಮ್ಮ ಈ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅನ್ನ ಬಿಟ್ಟು ಕರ್ನಾಟಕದಲ್ಲಿ ಮತ್ತೆ ಬೇರೆ ಏರಿಯಾದಲ್ಲಿ ಏನಾದ್ರು ಬೆಳೀತಾ ಇದಾರೆ ಅಂತ ನಮ್ಗೆ ಏನಾದ್ರೂ ತಲುಪಬಹುದು? ಈಗ ಬೆಳೀತದೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ ಅಲ್ಲಿ ಒಟ್ಟು 8 factories ಇದೆ, 8-9 estate ಇದಾವೆ. ಇದಲ್ಲದೆ ಕೂರ್ಗ್ ಡಿಸ್ಟ್ರಿಕ್ ಅಲ್ಲಿ ಇದೆ 1 factory ಇದೆ, ಆಮೇಲೆ ವಿರಾಜಪೇಟೆ ತಾಲೂಕಲ್ಲಿ ಒಂದಿದೆ, ಒಟ್ಟು 10 factories ಇದಾವೆ ಕರ್ನಾಟಕದಲ್ಲಿ. ಈಗ ಫ್ಯಾಕ್ಟ್ರಿ ಇದೆ ಅಂತ ಅಂದ್ಬಿಟ್ರೆ ಈಗ ನಂದೊಂದು 2-3 acres ಒಂದು ಬೆಳಿತೀನಪ್ಪ, ನಾನೇ ನಾನು ಬೆಳೆದಿದ್ದನ್ನ ತಂದು ನಿಮ್ಗೆ ಕೊಡ್ಬೋದಾ? ಹೌದು, ಈ ಸುತ್ತಮುತ್ತ ಎಸ್ಟೇಟ್ ಸಣ್ಣ ಸಣ್ಣ ಎಸ್ಟೇಟ್ ಗಳಿಂದ ನಮ್ಗೆ ತಂದು ಕೊಡ್ತಾರೆ, ಚಿಕ್ಕ ಎಸ್ಟೇಟ್ ಅವರು. ಇಲ್ಲಿ ಇದೆ ನೋಡಿ, ಪೊನ್ನಿ ಪ್ಲಾಂಟೇಶನ್ ಅಂತಿದೆ, ಅವ್ರದೊಂದು 25-30 acres ಇದೆ, ಅವ್ರು ತಂದು ಕೊಡ್ತಾರೆ. ನೆಕ್ಸ್ಟ್ AMP ತೇಜಸ್ ಅಂತಿದೆ, ಅವ್ರದೊಂದು 5-6 acres ಇದೆ, ಅವ್ರು ತಂದು ಕೊಡ್ತಾರೆ. OLV ಎಸ್ಟೇಟ್ ಅಂತಿದೆ, ಅವ್ರ ಮನೆ ಸುತ್ತಮುತ್ತ 1 acres ಹಾಕಿದ್ದಾರೆ, ಅವ್ರು ತಿಂಗಳಿಗೆ ಒಂದು ಸಲ ತಂದು ಕೊಡ್ತಾರೆ. ಕೊಪ್ಪ ಎಸ್ಟೇಟ್ ಅಂತಿದೆ, ಅವ್ರದ್ದು ತುಂಬಾ ಇದೆ, ಅವ್ರು ತರ್ತಾರೆ. ಇನ್ನೊಂದು ಟಾಟಾದವ್ರದ್ದು ಮೇರ್ತಿಕಂದ್ ಎಸ್ಟೇಟ್ ಅಂತ, ಅವ್ರದ್ದು ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ ಬಸರಿಕಟ್ಟೆ ಅಂತ, ಅಲ್ಲಿಂದ ಬರುತ್ತೆ. ಈಗ ನಿಮ್ಮ ಒಂದು ವಿಭಾಗಗಳು ಈಗ ಏನಕ್ಕೆ ಕೊಡಿಕ್ಲೋ, ಇದು ಇದು ಮುಖ್ಯವಾದಂತ ಒಂದು ಸೆಂಟರ್ ಅಲ್ವಾ? ಹೌದು, ಮೈಸೂರು ಪ್ಲಾಂಟೇಶನ್ಸ್ ಲಿಮಿಟೆಡ್ ನ ಮುಖ್ಯವಾದ ಒಂದು ಇದು ಕೇಂದ್ರ. ಇದಲ್ದನೆ ಮತ್ತೆ ಇನ್ನು ಯಾವ ಯಾವ ಕೇಂದ್ರಗಳು ಇದಾವೆ? ಬಿಪಿನ್ ಲೋಕ್ ಅಂತ ಒಂದು ಡಿವಿಷನ್ ಇದೆ, ಗುಬ್ಬೂರ್ ಅಂತ ಇದೆ, ಭೂತನ್ ಕಾರ್ಡ್ ಅಂತಿದೆ, ದೇವರ್ ಖಾನ್ ಅಂತಿದೆ, ಒಟ್ಟು 5 divisions ಇದೆ ಟೀ. ಫ್ಯಾಕ್ಟ್ರಿ ಮ್ಯಾನೇಜರ್ ವಿಶ್ವನಾಥ್ ಸರ್, ಒಂದೊಂದೇ ಈಗ ಎಕ್ಸ್ಪ್ಲನೇಷನ್ ಮಾಡಿದ್ರು, ಈಗ ನೀವು ಹೇಳಿ ಒಂದೊಂದೇ ನಮ್ಗೆ ಎಕ್ಸ್ಪ್ಲನೇಷನ್. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕೇಳಿದವರೇ, ಈಗ ನಮ್ಮ ಜೊತೆ ಈ ಫ್ಯಾಕ್ಟ್ರಿಯ ಮೈಸೂರು ಪ್ಲಾಂಟೇಶನ್ ಫ್ಯಾಕ್ಟ್ರಿಯ ವ್ಯವಸ್ಥಾಪಕರು ಇದ್ದಾರೆ ವಿಶ್ವನಾಥ್ ಅಂತ ಹೇಳ್ಬಿಟ್ಟು. ಈಗ ಯಾವ ರೀತಿಯಿಂದ ಈ ಫ್ಯಾಕ್ಟ್ರಿಯಲ್ಲಿ ಪ್ಲಕ್ಕಿಂಗ್ ಆಫ್ ದಿ ಲೀವ್ಸ್ ಹಿಡ್ಕೊಂಡ್ಬಿಟ್ಟು ಫರ್ಮೆಂಟೇಷನ್ ಹಿಡ್ಕೊಂಡ್ಬಿಟ್ಟು ಅಪ್ ಟು ಪ್ಯಾಕಿಂಗ್ ವರೆಗೆ ಯಾವ ರೀತಿಯಿಂದ ಅಂತ ಇವರು ಹೇಳ್ತಾರೆ? ಮೊದಲನೇದಾಗಿ ಸರ್, ಇದು ಇದು ಬಿದರಿಂಗ್ ಸೆಕ್ಷನ್, ಬಿದರಿಂಗ್ ಬಿದರಿಂಗ್ ಇದು ಯಾಕೆ ಮಾಡ್ತಾರೆ ಮತ್ತೆ ಎಷ್ಟು ದಿವಸ ಸರ್ ಇದು? ಇದು 8 hours. 8 hours ನನ್ನ ಹಾಕಿದ್ರು ತಗೊಳ್ಬಹುದು. ಯಾಕೆ ಮಾಡ್ತಾರೆ ಅಂದ್ರೆ ಮಾಯಿಶರ್ ಇರ್ತಲ್ಲ, ಮಾಯಿಶರ್ ರಿಮೂವ್ ಮಾಡ್ಬೇಕು. ರಾಮಚಂದ್ರ ಮೆನೂರ್ ಮೆನೂರ್ ಆಗ್ಬೇಕಿದ್ರೆ ಇದಾಗ್ಬಿಡ್ತದೆ, ಅದು ಅಷ್ಟು ಇದು ಸಿಗಲ್ಲ. ಅಂದ್ರೆ ಕಲರ್ ಕಲರ್ ನೀರಿನಂಶ, ಅದೌದು ಒಂದು 65% ಸೆಂಟ್ ಮೇಲೆ ಇರ್ತದೆ, 65% ವರೆಗೆ ಇರ್ತೀವಿ. ಅದ್ರ ಮೇಲೆ ತೆಗೆದು ಇದು ಮಾಡ್ತೀವಿ ಕಟಿಂಗ್. ಫಸ್ಟ್ ಕಟಿಂಗ್ ಮಾಡಬೇಕು. ಇದು ವಿದರಿಂಗ್ ಅಂತ ಸರ್? ಇದು ವಿದರಿಂಗ್, ನೀರಿನಂಶತೆಯನ್ನ ಕಡಿಮೆ ಮಾಡೋದಕ್ಕೋಸ್ಕರ, ಬೆಳೆಗಳಿಂದ ನೀರಿನ ಅಂಶಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ. ನೀವು ಒಂದು ನೇರವಾಗಿ ಈ ಎಲೆಯನ್ನ ಅವರು ಕಟಾವು ಮಾಡ್ತಾರೆ, ಕಟಾವು ಮಾಡಿದ ನಂತರದಲ್ಲಿ ಅದನ್ನ ಡ್ರೈ ಮಾಡೋದೇ ಇಲ್ಲ. ಇಲ್ಲ ಡ್ರೈ ಆಗಲ್ಲ, ಅದು ಕೂಲ್ ಆಗಿರ್ತದೆ. ಅದಕ್ಕೆ ತಗೊಂಡ್ಬಂದು ಮಧ್ಯೆ ಬೆಳಿಗ್ಗೆ ಒಂದು ವೇಮೆಂಟ್ ಇದೆ, ಸಾಯಂಕಾಲ ಒಂದು ವೇಮೆಂಟ್ ಇದೆ, ತಗೊಂಡು ಬಂದು ವೇಮೆಂಟ್ ಮಾಡಿ ತಿರ್ಗಿ ಹಾಕ್ಬಿಡ್ತಾರೆ. ಇದು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಫ್ಯಾನ್ ಹಾಕ್ತೀವಿ ನೋಡಿ. ಇದು ಒಂದು ಹಸಿ ಎಲೆಯನ್ನ ಕುಯ್ಕೊಂಡ್ಬಂದು ನಿಮ್ಗೆ ಇಲ್ಲಿ ಹಾಕ್ತಾರೆ. ಇಲ್ಲಿ ಹಾಕ್ತಾರೆ, ಹಾಕಿದ ಮೇಲೆ ಎಷ್ಟು ದಿವಸ ಇದು ಈ ತರ ಡ್ರೈ ಆಗುತ್ತೆ? ಒಂದೇ ದಿವಸ, ಇವತ್ತು ನೆನ್ನೆ ಬಂದಿದ್ದು ಇವತ್ತು ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ಅದು ಪರ್ಮಿಟ್ ಇದು ಬಿದರಿಂಗ್ ಜಾಸ್ತಿ ಆಗ್ಬಿಟ್ರೆ ನಮಗೆ ಲಿಕ್ಕರ್ ಸ್ಟ್ರೆಂತ್ ಎಲ್ಲ ಹೋಗ್ಬಿಡ್ತದೆ, ಮತ್ತೆ ಟೀ ಬ್ರೌನ್ ಆಗ್ತದೆ. ಅಂದ್ರೆ ಈ ಬ್ಲಾಕ್ ಇಸ್ ಮೇಲೆ ನೀವು ಪೌಡರ್ ಮಾಡೋದಿಲ್ಲ? ಇಲ್ಲ ಇಲ್ಲ ಇಲ್ಲ, ಹಸಿದನ್ನೇ ಪೌಡರ್. ಇದೆ ಇದೆ ಒಂದು 70% ಇದ್ರೆ ಒಂದು 15% 20% ರಿಮೂವ್ ಆಗ್ಬಿಡ್ತದೆ ಇದು ವಾಟರ್. ಇದು ಈಗ 65% ಇದೆ, ಈ 65% ಇದ್ದು ಕರೆಕ್ಟ್ ಬರ್ತದೆ. ನೋಡಿ ಈಗ ಟೀ ಲೀಫ್ ನನ್ನ ಕೈಯಲ್ಲಿ ಇದೆ, ಇದು ಗಂಟಿನ ಸಮಯ, ಇದು ದಂಟು ಸಮೇತ ಇದೆ. ಈಗ 3 leaf 4 leaf ಬಡ್ಡಿ ಇರಬೇಕು. ಈಗ 3 leaf ಬಡ್ಡಿ ಇದೆ, ಎಷ್ಟಿಗೆ ಇರಬೇಕು? ಎಷ್ಟಿಗಿದ್ರೆ ಟೀ ಕರೆಕ್ಟ್ ಇರ್ತದೆ. ಅದಕ್ಕಿಂತ ಜಾಸ್ತಿ ಬಂದ್ರೆ ಏನಾಗ್ತದೆ ಅಂತಂದ್ರೆ, ಇದು ಬಂದ್ರೆ ಎಲ್ಲ ಇದು ಜಾಸ್ತಿ ಆಗ್ತದೆ, ವೇಸ್ಟೇಜ್ ಜಾಸ್ತಿ, ಮತ್ತೆ ಟೀ ಲಿಕ್ಕರ್ ಸಿಗಲ್ಲ, ಸ್ಟ್ರೆಂತ್ ಸಿಗಲ್ಲ, ಯಾವ್ದು ಸಿಗಲ್ಲ, ಸ್ವಲ್ಪ ಡೌನ್ ಆಗ್ತದೆ. ಲೀಫ್ ಒಟ್ಟಿಗೆ ಒಂದು ಗಂಟು ಇದೆಯಲ್ವಾ? ಗಂಟಿದೆ. ಈ ಗಂಟನ್ನು ಸೇರಿಸಿ ಪೌಡರ್ ಮಾಡ್ತೀವಿ, ಗಂಟು ಸೇರಿಸಿ ಪೌಡರ್ ಆಗ್ಬಿಡ್ತದೆ. ಈ ಗಂಟು ಉಂಟಲ್ಲ, ಇದಂದ್ರೆ ಇದೆಲ್ಲ ಹೋಗಿ ಮತ್ತೆ ಅಲ್ಲಿ ನಾವು ಡ್ರೈ ಮಾಡ್ತೀವಿ, ಕಟಿಂಗ್ ಮಾಡಿದ್ಮೇಲೆ ಡ್ರೈ ಮಾಡ್ತೀವಿ. ಡ್ರೈ ಆಗುವಾಗ ಇದೆಲ್ಲ ಉಂಟು, ಗಂಟಲ್ ಉಂಟಲ್ಲ, ಅದು ಸಪರೇಟ್ ಬಂದು ಬಿಡ್ತದೆ. ಸಿಫ್ಟರ್ ಹಾಕುವಾಗ ಅದು ಸಪರೇಟ್ ಬರ್ತದೆ. ಇದು ಒರಿಜಿನಲ್ ಬೇರೆ ಹೋಗುತ್ತೆ, ಲೀಫ್ ಮಾತ್ರ ಸಪರೇಟ್ ಆಗಿ ಹೋಗುತ್ತೆ, ಗಂಟೆಲ್ಲ ಹೊರಗಡೆ ಹೊರಗಡೆ ಬರ್ತದೆ. ಇದರಲ್ಲಿ ನೀರಿನ ಅಂಶನ ಕಡಿಮೆ ಮಾಡ್ತಾರೆ, ನೀರಿನ ಅಂಶ ಕಡಿಮೆ ಮಾಡ್ತೀವಿ. ಆಯ್ತು, ಇದು ಒಂದು ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ, ಫುಲ್ ಡ್ರೈ ಇರ್ತದೆ, ವೆಟ್ನೆಸ್ ಇರ್ತದಲ್ಲ, ಆಗ ಸ್ವಲ್ಪ ಅಲ್ಲಿ ಹಾಟ್ ಏರ್ ಫ್ಯಾನ್ ಇದೆ, ಅದ ಬಿಟ್ರೆ ಆಯ್ತು, ಆ ಕಡೆ ವೆಟ್ನೆಸ್ ಜಾಸ್ತಿ, ವೆಟ್ನೆಸ್ ಜಾಸ್ತಿ ಇರುತ್ತೆ. ಹೌದೌದು. ಈಗ ನೀವು ಕಟಾವನ್ನು ಎಷ್ಟು ತಿಂಗಳಿಗೊಮ್ಮೆ ಮಾಡ್ತೀರಿ? ಇಲ್ಲ, ಅದು 8 days 10 days ಒಂದ್ಸತಿ ಕಟೌಟ್ ಮಾಡ್ತಾ ಇರ್ತಾರೆ. ಟೀ ಗಿಡ ಬೆಳೆಯುತ್ತೆ ಬೆಳೆಯುತ್ತೆ ವರ್ಷ ಪೂರ್ತಿ ಕಟಾವ್ ಮಾಡ್ತಿರ್ತೀರಾ? ಹೌದೌದು, ಅದು 8 days 10 days ಟೈಮ್ ಇದೆ ಅದಕ್ಕೆ. 8 days 10 days ಅದು ಲೀಫ್ ಬರ್ತದೆ, ಬಿಡ್ತಾ ಬರ್ತದೆ. ಅಲ್ಲ ಈಗ ನಿಮ್ಗೆ ಇದು ಟೀ ಲೀಫ್ ಇಷ್ಟು ಆದ್ಮೇಲೆ ಕಟಾವ್ ಮಾಡ್ಬೇಕು ಅಂತ ಏನಾದ್ರು? ಹೌದೌದು, ಇಲ್ಲಾಂದ್ರೆ ಲಾಸ್ ಆಗ್ತದಲ್ಲ. ಕಮ್ಮಿ ಆದ್ರೂ ಲಾಸ್ ಆಗ್ತದೆ, ಜಾಸ್ತಿ ಆದ್ರೂ ಲಾಸ್ ಆಗ್ತದೆ. ಅದು ಮೀಡಿಯಂ ಅಲ್ಲೇ ಇರಬೇಕು. ಅದಕ್ಕೆ 8 days 10 days ಅಲ್ಲೇ ಫ್ಲೆಕ್ ಮಾಡ್ಬಿಡ್ಬೇಕು. ಫ್ಲೆಕ್ ಮಾಡಿ ಟೀ ಮಾಡಿದ್ರೆ ಕರೆಕ್ಟ್ ಬರ್ತದೆ, ಇಲ್ಲಾಂದ್ರೆ ಕ್ವಾಲಿಟಿ ಈ ತರ ಬೆಳ್ತೋಗಿರ್ತದೆ. ವೇಸ್ಟೇಜ್ ಜಾಸ್ತಿ ಬರ್ತದೆ. ವೇಸ್ಟೇಜ್ ಬರುವಾಗ ಕೆಜಿಗೆ 4 ರೂಪಾಯಿ, ಇದು 180 ರೂಪಾಯಿ. ಹೇಗೆ ಇಲ್ವಾ? ಈಗ ನೀವು 1 kg 180 ರೂಪಾಯಿ ನೀವು ಕೊಡುದು? ಹೌದೌದು, ಅಂದ್ರೆ ವಿತ್ ಪೌಡರ್ ಪೌಡರ್ ಮಾಡಿ ಕೊಡೋದು. ಕೆಜಿಗೆ 180 ಅವ್ರು ಮತ್ತೆ ಅವರು ತಗೊಂಡು ಹೋಗುವವರು ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟಬೇಕು, ಮತ್ತೆ ಅವ್ರದ್ದು ಖರ್ಚೆಲ್ಲ ಇರ್ತದಲ್ಲ, ಅದು ಸೇರಿ ಒಂದು 250 ರೂಪಾಯಿ 260 ರೂಪಾಯಿ ಮಾರ್ತಾರೆ. ಒಂದು ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ನಾವು ತಗೊಳ್ಬಹುದು ಇಲ್ಲಿ ಬಂದು. ಇಲ್ಲಿ ಔಟ್ಲೆಟ್ ಇಲ್ಲ, ಇಲ್ಲ ಇಲ್ಲಿ ಟೀ ಬೋರ್ಡ್ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಸೆಂಟ್ರಲ್ ಗವರ್ಮೆಂಟ್ ಇದಿದೆ, ಅದು ಅವರೇ ಆಗ್ಬೇಕು. ಲೈಸೆನ್ಸ್ ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಲೈಸೆನ್ಸ್ ಯಾರ ಹತ್ರ ಉಂಟು ಬೇಗ ತಗೊಂಡೋಗ್ಬಹುದು. ಅವರು ಒಂದು 5-10 ರೂಪಾಯಿ ಜಾಸ್ತಿ ಮಾಡಿ ಕೊಡ್ತಾರೆ. ಇದು ಎಷ್ಟು ಚಿಗುರು ಬರುತ್ತೆ, ಚಿಗುರು ಮಾತ್ರ ತೆಗಿತಾರೆ, ಇಲ್ಲಿ ನಿಲ್ಸಲ್ಲ. ಅದಕ್ಕೆ ಇನ್ನು ಟೀ ಬಿಡಿಗೆ ಹೋಗ್ತದೆ. ನನಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ನಿಮ್ಗ ಪೌಡರ್ ಆಗುವಾಗ ಒಂಥರ ಸ್ವಲ್ಪ ಹಸಿ ಹಸಿ ಇರುತ್ತೆ. ಇಲ್ಲ, ಅಲ್ಲಿ ಟೈರ್ ಇದೆ, ಟೆಂಪರೇಚರ್ ಇದೆ, ಅದು ಅಡ್ಜಸ್ಟ್ ಮಾಡ್ತಾ ಇರ್ತೀವಿ. ಅಲ್ಲ ಈಗ ಪೌಡರ್ ಮಾಡಿದ್ಮೇಲೆ, ಪೌಡರ್ ಮಾಡಿದ್ಮೇಲೆ ಟೆಂಪರೇಚರ್ ಕರೆಕ್ಟ್ ಇಲ್ಲ ಅಂದ್ರೆ ಹಸಿ ವಾಸನೆ ಬರ್ತದೆ, ಆಗ ಸ್ಮೆಲ್ ಬರ್ತದೆ. ಈಗ ಕರೆಕ್ಟ್ ಟೆಂಪರೇಚರ್ ಆಗ್ತದೆ, ಒಂದ್ ತಿಂಗಳು ಆಗ್ಬಹುದು. ಆಯ್ತಾ? ಅಂದ್ರೆ ಡ್ರೈ ಡ್ರೈ ಡ್ರೈ ಆಗಿ ಕರೆಕ್ಟ್ ಅದು ಹಸಿ ವಾಸ ಬರಲ್ಲ, ಅದು ಆರಾಮ ಒಂದು ಸ್ಮೆಲ್ ಬರ್ತದೆ, ಸ್ವೀಟ್ ಸ್ಮೆಲ್, ಒಳ್ಳೆ ಫ್ಲೇವರ್ ಬರ್ತದೆ, ಒಳ್ಳೆ ಫ್ಲೇವರ್ ಬರ್ತದೆ. ಇದು ಹಸಿ ಸ್ಮೆಲ್ ಬಂದ್ರೆ ಕುಡಿಲಿಕ್ಕೆ ಆಗಲ್ಲ, ಕೈ ಬರ್ತದೆ. ಆಮೇಲೆ ಹಾಗೆ ಬಿಸಿಲಲ್ಲಿ ಯಾವ್ದು ಒಣಗಿಸೋ? ಬಿಸಿಲಿಲ್ಲ, ಬಿಸಿಲಿಲ್ಲ, ಎಲ್ಲ ಇದೆ. ಸೊ ನಿಮ್ಗೆ ಮಳೆಗಾಲ ಚಳಿಗಾಲ ಚಳಿಗಾಲ ಯಾವ್ದು ಬೇಸಿಗೆ ಹಾಕಿದ್ರೆ ಅದೇ ಓವರ್ಸ್ ಕಮ್ಮಿ ಮಾಡಿದ್ರೆ ಆಯ್ತು. ಈಗ ಮಳೆಗಾಲದಲ್ಲಿ ಹಾಕಿದ್ರಿಂದ ತೆಗಿಯುವವರೆಗೆ ಫ್ಯಾನ್ ಓಡ್ತಾ ಇರ್ತದೆ, ಆಟೆ ಹಾಕ್ತಿವಿ, ಇದು ಹೋಗ್ತದೆ. ಅದು ಹಾಕಲಂದ್ರೆ ಹಸಿ ಇದಾಗ್ತದಲ್ಲ, ಅದಕ್ಕೆ ಅದಕ್ಕೆ ಮೆಡಿಕಲ್ ಮೆಡಿಸಿನ್ ಇದೆ, ಅದು ಹಾಕ್ತಾರೆ. ಒಣಗಿ ಹೋಗಿರೋದು ಆಮೇಲೆ ಇದಕ್ಕೆ ಕೆಲವೊಂದು ಒಣಗಿ ಹೋಗೋದು ಒಂದು ಮಾಡ್ಲಿಕ್ಕೆ ಆಗಲ್ಲ, ಅದು ತೆಗಿಬೇಕು ತೆಗಿಬೇಕು. ಮತ್ತೆ ಆ ಜಾಗದಲ್ಲಿ ಗಿಡ ಇರ್ತದಲ್ಲ, ಹಾಕ್ಬಿಟ್ರೆ ಆಯ್ತು. ಇನ್ನೇನು ಒಂದು ಕಟ್ಟಿಂಗ್ ಆಗಿ ಕೆಳಗೆ ಬೀಳ್ತಾ ಬರ್ತಾ ಇರ್ತದೆ. ಅದು ಬಿದ್ದಿದ್ದು ರೋಟ್ರನ್ಗೆ ಹಾಕಿ, ರೋಟ್ರನ್ಗೆ ನಾವು ಆರ್ಸಿ ಮೆನಿಫ್ಯಾಕ್ಚರ್ ಮಾಡ್ತೀವಿ. ಆರ್ಸಿ ಮೆನಿಫ್ಯಾಕ್ಚರ್ ಆಗುವಾಗ ಸ್ವಲ್ಪ ಟೆಸ್ಟ್ ಆರ್ಸಿ ಮಾಡ್ತೀವಿ. ಮಿಚ್ಚಲ್ಲಿ ಅದು 8 days 10 days ಅಂತ ಕಟಾವ್ ಮಾಡುವಾಗ ಪ್ರತಿ ಗಿಡದಿಂದ ಎಲ್ಲ 130, 135, 140 ಇರ್ತದೆ. ಅದಕ್ಕಿಂತ ಕಮ್ಮಿ ಆದ್ರೆ 130 ಗಿಂತ 128, 121 ಬಂದ್ರೆ ಅದೇನಾಗ್ತದೆ, ಹಸಿ ವಾಸನೆ ಬರ್ತದೆ. ಅದು ಹಸಿ ವಾಸನೆ ಈಗ ಪ್ಯಾಕ್ ಮಾಡ್ತೀವಿ, ಪ್ಯಾಕ್ ಮಾಡಿ ಇದಕ್ಕೆ ಹಾಕ್ತಿವಿ, ಬ್ಯಾಗಿಗೆ ಬಿಲ್ ಮಾಡ್ತೀವಿ. ಅದು ಒಂದು ಈಗ ಸಡನ್ ತಗೊಂಡೋಗಿ ಮಾರ್ಲಿಕ್ಕೆ ಆಗಲ್ಲ, ಒಂದು ಅದು 10 ದಿವಸ ಆಗ್ತದೆ, 1 ವಾರ ಆಗ್ತದೆ, 1 ತಿಂಗಳು ಆಗ್ಬಹುದು. ಆಯ್ತಾ? ಅಂದ್ರೆ ಡ್ರೈ ಡ್ರೈ ಡ್ರೈ ಆಗಿ ಕರೆಕ್ಟ್ ಅದು ಈ ಹಸಿ ವಾಸನೆ ಬರಲ್ಲ, ಅದು ಆರಾಮ ಒಂದು ಸ್ಮೆಲ್ ಬರ್ತದೆ, ಸ್ವೀಟ್ ಸ್ಮೆಲ್, ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಫ್ಲೇವರ್ ಬರ್ತದೆ. ಇದು ಹಸಿ ಸ್ಮೆಲ್ ಬಂದ್ರೆ ಕುಡಿಲಿಕ್ಕೆ ಆಗಲ್ಲ, ಕೈ ಬರ್ತದೆ. ಹೌದು. ಆಮೇಲೆ ಹಾಗೆ ಬಿಸಿಲಲ್ಲಿ ಯಾವ್ದು ಒಣಗಿಸೋ? ಬಿಸಿಲಿಲ್ಲ, ಬಿಸಿಲಿಲ್ಲ, ಎಲ್ಲ ಇದೆ. ಸೊ ನಿಮ್ಗೆ ಮಳೆಗಾಲ ಚಳಿಗಾಲ ಚಳಿಗಾಲ ಯಾವಾಗ ಬೇಸಿಗೆ ಹಾಕಿದ್ರೆ ಅದೇ ಓವರ್ಸ್ ಕಮ್ಮಿ ಮಾಡಿದ್ರೆ ಆಯ್ತು. ಈಗ ಮಳೆಗಾಲದಲ್ಲಿ ಹಾಕಿದ್ರಿಂದ ತೆಗಿಯುವವರೆಗೆ ಫ್ಯಾನ್ ಓಡ್ತಾ ಇರ್ತದೆ, ಆಟೆ ಹಾಕ್ತಿವಿ, ಇದು ಹೋಗ್ತದೆ. ಅದು ಹಾಕಲ್ಲ ಅಂದ್ರೆ ಹಸಿ ಇದಾಗ್ತದಲ್ಲ, ಒಣಗಲ್ಲ, ಬಾಡಲ್ಲ. ಒಂದು ಗಿಡ ಬಂದಿದೆ ಅಂತ ಇಟ್ಕೊಳ್ಳಿ, ಒಂದು ಗಿಡದಿಂದ ಎಷ್ಟು ಸಾರಿ ಕಟಾವ್ ಮಾಡಬಹುದು? ಅದು 8 days 10 days ಅಂತ ಕಟಾವ್ ಮಾಡಬಹುದು ಪ್ರತಿ ಗಿಡದಿಂದ ಎಲ್ಲ. ಈಗ 80-90-70 ವರ್ಷದ ಪ್ಲಾಂಟೇಶನ್ ಇದೆ. ಎಂತ ಇಲ್ಲ, ತ್ರೀ ಫೀಟ್ ಗೆ ಕಟೌಟ್ ಮಾಡ್ಬಿಡ್ತೀವಿ ಫುಲ್. ಮತ್ತೆ ಅದು ಚಿಗುರು ಬರ್ತದೆ, ಒಂದು 3 months ಟೈಮ್ ಅಲ್ಲಿ ಪುನಃ ಚಿಗುರು ಬರ್ತದೆ, ಅದು ಪುನಃ ಕಟೌಟ್ ಮಾಡಬಹುದು. ಗೊಬ್ಬರ ನೀರು ಕೊಟ್ರೆ ಬರ್ತಾ ಇರ್ತದೆ, ಇದು ಆಗ್ತಾ ಇರೋದು. ಆಮೇಲೆ ಸತ್ತಿನ ಗಿಡಗಳ ಮಧ್ಯದಲ್ಲಿ ಏನ್ ಮಾಡ್ತೀರಿ? ಈಗ ಸತ್ತು ಕೆಲವೊಂದು ರೋಗಗಳಿಂದ ಏನೋ ಸತ್ತು ಹೋಗಿ ಯಾವ್ದಾವ ರೋಗ ಇದೆ ಅದಕ್ಕೆ ತೆಗೆದಾಗಿ ಅವರಿಗೆ ಅದಕ್ಕೆ ಮೆಡಿಕಲ್ ಮೆಡಿಸಿನ್ ಇದೆ, ಅದು ಹಾಕ್ತಾರೆ. ಒಣಗಿ ಹೋಗಿರೋದು ಆಮೇಲೆ ಇದಕ್ಕೆ ಕೆಲವೊಂದು ಒಣಗಿ ಹೋಗೋದು ಒಂದು ಮಾಡ್ಲಿಕ್ಕೆ ಆಗಲ್ಲ, ಅದು ತೆಗಿಬೇಕು ತೆಗಿಬೇಕು. ಮತ್ತೆ ಆ ಜಾಗದಲ್ಲಿ ಹೊಸದಾಗಿ ಗಿಡ ಇರ್ತದಲ್ಲ, ಹಾಕ್ಬಿಟ್ರೆ ಆಯ್ತು. ಅಲ್ಲ, ಒಂದು ಸಸಿಗೆ ಇಷ್ಟು ಆಯುಷ್ ಅಂತ ಏನಾದ್ರು ಇದೆಯಾ? ಅದು ಆಯುಷ ಹೇಳಲಿಕ್ಕೆ ಆಗಲ್ಲ. ಸುಮಾರು ಎಷ್ಟು ವರ್ಷ? ಇದು 30 years 40 years ಮೇಲೆ ಬಂದದ್ದು. ಅಂದ್ರೆ ಒಂದ್ ಬಾರಿ ನೀವು ಹಾಕಿದ್ರೆ ಅದು 70-80 ವರ್ಷ ತನಕ ನಾವು ಆರಾಮಾಗಿ ಒಳ್ಳೆ ಗೊಬ್ಬರ ಗೊಬ್ಬರ ನೀರಲ್ಲಿ ಕೊಟ್ಟರೆ ಉಂಟಲ್ಲ ಅದು 3-3 feet ಇದು ಮಾಡ್ತಾ ಆಯ್ತು ಲೆವೆಲ್ ಮಾಡ್ಬಿಟ್ರೆ ಆಯ್ತು ಪುನಃ ಗೊಬ್ಬರ ಕೊಡುವಾಗ ಅದು ಸ್ಟ್ರೆಂತ್ ಬರ್ತಾ ಇರ್ತದೆ ಅದೇನು ತೊಂದರೆ ಇಲ್ಲ ಒಂದ್ ಟೈಮ್ ಮಾಡ್ಬಿಟ್ರೆ ಒಂದು 25-20 ಸಸಿಗಳು ಎಲ್ಲಿಂದ ತಗೊಂಡ್ ಬಂದಿದ್ರಿ ಅದು ಎಲ್ಲ ಇವರು ಹೇಳಿರ್ತಾರೆ ನಮ್ಮ ಉಪಾಸಿ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಲ್ಲಿಂದ ಟೀ ಬೋರ್ಡ್ ಅವರು ಬರ್ತದೆ ಇಲ್ಲಂದ್ರೆ ಇಲ್ಲಿ ನಮ್ದೇ ಇದರಲ್ಲೇ ತೆಗಿತೀವಿ ನರ್ಸರಿ ಮಾಡ್ತೀರಾ ಇಲ್ಲಿ ಎಲ್ಲ ಎಸ್ಟೇಟ್ ನರ್ಸರಿ ಇಲ್ಲಿ ಕಾಫಿ ಟೀ ಎಲ್ಲ ನರ್ಸರಿ ಇದೆ 8 divisions ಇದೆ 8 divisions ಅಲ್ಲೂ ನರ್ಸರಿ ಮಾಡ್ತೀವಿ 8 divisions ಹೋಗೋಣ ಮುಂದೆ ಈಗ ಮಳೆ ಬಂದ್ರೆ ಒಳ್ಳೇದಂತ ಹೇಳ್ತೀರಾ ಹೇಗೆ ಈಗ ಮಳೆ ಬಂದ್ರೆ ಒಳ್ಳೇದು ಕಾಫಿಗೆ ತೊಂದರೆ ಆಗಲ್ಲ ಕಾಫಿ ಎಲ್ಲ ಆಯ್ತಲ್ಲ ಇನ್ನೇನು ಒಂದು ಕಟ್ಟಿಂಗ್ ಆಗಿ ಕೆಳಗೆ ಬೀಳ್ತಾ ಬರ ಇರ್ತದೆ ಅಲ್ಲಿ ಬಿದ್ದಿದ್ದು ರೋಟ್ರನ್ಗೆ ಹಾಕಿ ರೋಟ್ರನ್ಗೆ ನಾವು ಆರ್ಸಿ ನೆನೆ ಸೇರ್ ಮಾಡ್ತೀವಿ ಆರ್ಸಿ ನೆನೆಸಬೇಕಾದಾಗ ಸ್ವಲ್ಪ ಜಸ್ಟ್ ಆರ್ಸಿ ಮಾಡ್ತೀವಿ ಮಿಕ್ಸಲ್ಲಿ ಅದು ಬಾಯಿ ಸೇರಲ್ಲ ಹೇಳಿದ್ದಾರೆ ಬಾಯಿ ಸೇರಿದೆಲ್ಲ ಬೇಕು ನಮ್ಗೆ ಇದು ಇದಕ್ಕೆ ಡ್ರೈ ಮಾಡಲಿಕ್ಕೆ ಲಕ್ಷಿವಲ್ಲ ಅದಕ್ಕೆ ಅದೇ ಬೇಕು ಈಗ ಮರ ಕಾರಲ್ಲಿ ಮರ ಇದೆ ನಮ್ದು ಅದರಲ್ಲಿ ಹಳೆ ಗೆಳೆ ಎಲ್ಲ ಹಳೆಯದೆಲ್ಲ ತೆಗಿತೀವಿ ತೆಗೆದು ಅದು ಕಟ್ ಮಾಡಿ ನಾವು ಹೊರತು ಅಲ್ಲಿ ಕಾಣ್ತೇವೆ ಈಗ ಅಲ್ಲಿ ತೋರ್ತೀವಿ ಮತ್ತೆ ಮೇಲೆಗಡೆಯಿಂದ ಲೀಪ್ ಬಂದು ಸೆಟ್ಟರ್ ಅಂತ ಹೇಳ್ತೀವಿ ಸೆಟ್ಟರ್ ಅಲ್ಲಿ ಕಟ್ ಆಗ್ತದೆ ಕಟ್ ಆಗ್ತದೆ ಇಷ್ಟೇ ಬರ್ತದೆ ಈ ಸೈಜ್ ಬರ್ತದೆ ಈ ಸೈಜ್ ಬಂದಿದ್ದು ಪುನಃ ರೋಟರ್ ಅನ್ನು ಬೀಳ್ತದೆ ರೋಟರ್ ಅನ್ನು ಬೀಳ್ತೀವಿ ಅದಕ್ಕೆ ನಾವು ಎಷ್ಟು ಜಸ್ಟ್ ಬೇಕು ಅಷ್ಟು ಹಾಕ್ತೀವಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀವಿ ಅವಾಗ ಈ ಥರ ಅಷ್ಟಂದ್ರೆ ಏನು ಹಾಕ್ತೀರಿ ಫಸ್ಟು ಅಂತ ಏನು ನಮ್ದು ಈ ಡಸ್ಟ್ ಉಂಟಲ್ಲ ಈಗ ವೇಸ್ಟೇಜ್ ಇರ್ತದಲ್ಲ ವೇಸ್ಟೇಜ್ ಗ್ರೈಂಡ್ ಮಾಡಿ ಪುನಃ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡೋದು ಏನಾಗ್ತದೆ ಈ ತರ ಇದಾಗಿದ್ದು ಈ ತರ ಆಗ್ತಾರೆ ಈ ತರ ಹಿಂದಿ ಹಿಂದಿ ತರ ಹಿಂದಿ ಹಿಂದಿ ಉಂಟಲ್ಲ ಅದೇ ತರ ಸೇಮ್ ಟೈಪ್ ಆಗ್ತದೆ ಚಟ್ನಿ ಚಟ್ನಿ ತರ ಚಟ್ನಿ ಅದ್ರಮೇಲೆ ಇದೇ ಹೇಳ್ತೀವಿ ಕ್ರಶಿಂಗ್ ಆಗ್ತದೆ ಎಲ್ಲ ಹುಡಿ ತೆಗೆದು ಮಿಕ್ಸ್ ಮಾಡ್ತದೆ ಮಿಕ್ಸ್ ಆಗಿ ನೋಡಿ ಎಲ್ಲ ಇದಾಯ್ತು ಏನು ಗತಿ ಉಂಟಲ್ಲ ಉಂಟಲ್ಲ ಎಲ್ಲ ಹೋಯ್ತು ಇದು ಫೈನಲ್ ಇದು ಫೈನಲ್ ಆಗಿಲ್ಲ ಈ ಫೈನಲ್ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಲೀಪ್ ಬಂದಿದ್ದು ಇಲ್ಲಿಂದ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅಷ್ಟು ಇಲ್ಲಿಂದ ಜೋರ್ ಕಟ್ ಆಗ್ತದೆ ಇಲ್ಲಿ ಬಿದ್ದು ಅಲ್ಲಿ ಬಿದ್ದು ಎಲ್ಲ ರಿಡ್ಯೂಸ್ ಆಗ್ತದೆ ಸೈಜ್ ರಿಡ್ಯೂಸ್ ಮಾಡ್ತು ರಿಡ್ಯೂಸ್ ಆಗ್ತದೆ ಮತ್ತೆ ಲೀಪ್ ಗ್ರೇಡ್ ಬೇಕಾದ್ರೆ ಲೀಪ್ ಗ್ರೇಡ್ ಇರೋದಲ್ಲ ಜಸ್ಟ್ ಗ್ರೇಡ್ ಮಾಡ್ತಾರೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಯಾವ್ದು ಗ್ರೇಡ್ ಜಾಸ್ತಿ ಇದೆ ಅದು ಮಾಡ್ಬೋದು ಅದರಲ್ಲಿ ಎರಡೆರಡು ರೋಲ್ ಇದೆ ಐಸ್ ಗ್ರೇಡ್ ಸ್ಪೀಡ್ ಇದೆ ಫೋರ್ ಸ್ಪೀಡ್ ಇದೆ ಅದು ಬರೀ ತಿರುಗಿಸೋದು ಮಾತ್ರ ಇದರಲ್ಲಿ ಕಟ್ ಮಾಡ್ತೀವಿ ಇದೆಲ್ಲ ಕಟ್ ಮಾಡಿ ಕೆಳಗೆ ಬೀಳ್ತದೆ ಪುನಃ ಹೋಗಿ ಇನ್ನೊಂದು ನೆಕ್ಸ್ಟ್ ಸೈಜ್ಗೆ ಬೀಳ್ತದೆ ಅದು ಸೇಮ್ ಸೈಜ್ ಅಲ್ಲಿ ಹೋಗ್ತದೆ ಅದು ಇಲ್ಲಿಂದ ಹೋಗುವಾಗ ಅಲ್ಲಿ ಹೋಗುವಾಗ ಎಲ್ಲ ರೆಡ್ಯೂಸ್ ಆಗ್ತದೆ ಸೈಜ್ ಎಲ್ಲ ರೆಡ್ಯೂಸ್ ಆಗ್ತದೆ ಸೈಜ್ ರೆಡ್ಯೂಸ್ ಆಯ್ತು ಸೈಜ್ ಕಡಿಮೆ ಆಗ್ತಾ ಹೌದೌದು ಕಡಿಮೆ ಆಗ್ತಾ ಬರ್ತದೆ ಕಡಿಮೆ ಆಗೋ ಕೊನೆಗೆ ಹೌದೌದು ಅದಂದ್ರೆ ನಮಗೆ ಡಸ್ಟ್ ಗ್ರೇಡ್ ಲೀಪ್ ಗ್ರೇಡ್ ಬೇಕಲ್ಲ ಕಡಿಮೆ ಮಾಡುವಾಗ ಲೀಪ್ ಗ್ರೇಡ್ ಕಮ್ಮಿ ಆಗ್ತದೆ ಡಸ್ಟ್ ಗ್ರೇಡ್ ಜಾಸ್ತಿ ಆಗ್ತದೆ ನಮಗೆ ಲೀಪ್ ಗ್ರೇಡ್ ರೇಟ್ ಕಮ್ಮಿ ಅದು ಕಮ್ಮಿ ಮಾಡಿ ಡಿಮಾಂಡ್ ಕಮ್ಮಿ ಇರ್ತದೆ ಡಸ್ಟಿಗೆ ಡಿಮಾಂಡ್ ಜಾಸ್ತಿ ಅದಕ್ಕೆ ಡಸ್ಟ್ ಗ್ರೇಡ್ ಜಾಸ್ತಿ ಇತ್ತು ಅದರಲ್ಲಿ ಒಂದು 20-25 rupees ಎಕ್ಸ್ಟ್ರಾ ಸಿಗ್ತದೆ ಸೈಜ್ ಸೈಜ್ ಕಮ್ಮಿ ಆಗ್ತಾ ಹೋಗ್ತಾ ಉಂಟು ಅದೇ ಲಾಸ್ಟ್ ಕಟ್ ಅಲ್ಲಿಗೆ ಹೋಗ್ತದೆ ಅಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯ ಕಡಿಮೆ ಆಗ್ತದೆ ಇದು ಲಾಸ್ಟ್ ಸ್ಟೇಜ್ ಕಟ್ಟಿಂಗ್ ಲಾಸ್ಟ್ ಸ್ಟೇಜ್ ಕಟ್ಟಿಂಗ್ ಲಾಸ್ಟ್ ಸ್ಟೇಜ್ ಹೌದೌದು ಎಲ್ಲ ರೆಡ್ಯೂಸ್ ಆಯ್ತು ನೋಡಿ ಸೈಜರ್ ರೆಡ್ಯೂಸ್ ಆಯ್ತು ಈಗ ನೋಡಿ ಅಂದ್ರೆ ಈ ಮುಟ್ಟಿದ್ರೆ ಒಂಥರ ಮುಂದೆ ಆಗ್ಬೇಕು ಇದರಲ್ಲಿ ಈಗ ಇಂತಿಷ್ಟೇ ಮಾಯಿಶ್ಚರ್ ಅಂದ್ರೆ ಇಂತಿಷ್ಟೇ ತೇವಾಂಶ ಇರ್ಬೇಕಂತ ಏನೇ ಇದೆಯಾ ಹೌದೌದು ಮಾಯಿಶ್ಚರ್ ಕಮ್ಮಿ ಆಗಿದೆ ಇದು ಹೆಂಗೆ ಟೆಸ್ಟ್ ಮಾಡ್ತೀರಿ ಹೆಂಗ್ ಟೆಸ್ಟ್ ಮಾಡ್ತೀರಿ ನಾವು ಲಾಸ್ಟಿಗೆ ಇದು ಇನ್ಫ್ಯೂಷನ್ ಮಾಡ್ತೀವಿ ಅದರಲ್ಲಿ ಗೊತ್ತಾಗ್ತದೆ ಗೊತ್ತಾಗ್ತದೆ ಹೌದೌದು ನಾವು ಈಗ ನೋಡೋ ಗೊತ್ತಾಗ್ತದೆ ಕೈಯಲ್ಲಿ ಹಿಡಿಯೋ ಗೊತ್ತಾಗ್ತದೆ ಎಷ್ಟು ಮಾಯಿಶ್ಚರ್ ಇದೆ ಅಂತ ಕೈಯಲ್ಲಿ ಹಿಡಿದು ನೀವು ಅನುಭವದ ಪ್ರಕಾರ ಅನುಭವ ಬಟ್ ಇದನ್ನ ವೈಜ್ಞಾನಿಕವಾಗಿ ಇಂತಿಷ್ಟೇ ಇರಬೇಕು ಅಂತ ಹೇಳಕ್ಕೆ ಅದೇ ಮೀಟರ್ ಇದೆ ಮೀಟರ್ ಮೀಟರ್ ಇದೆ ಬಣ್ಣ ಕೂಡ ಈ ತರ ಆಗ್ಬೇಕು ಕಲರ್ ಬರ್ತದೆ ಈ ತರ ರೆಡ್ಯೂಸ್ ಕಲರ್ ಬರ್ತದೆ ಆಗ ಟಿವಿಗೆ ರೆಡ್ಯೂಸ್ ಇದೆ ಸೇಮ್ ಕಲರ್ ಬರ್ತದೆ ಫರ್ಮೆಂಟೇಷನ್ ಇದೊಂದು 25 minutes ರೋಲ್ ಆಗ್ತದೆ ಫರ್ಮೆಂಟೇಷನ್ ಹೌದೌದು ಇವಾಗ ಈ ಮಾಯಿಶ್ಚರ್ ಎಲ್ಲ ಉಂಟಲ್ಲ ಎಲ್ಲ ಕಮಲ್ ಹಾಕಿ ಕಲರ್ ಚೇಂಜ್ ಆಗ್ತದೆ ಅಂದ್ರೆ ನೀರಿನ ಅಂಶ ಕಡಿಮೆ ಆಗಿ ಕಲರ್ ಚೇಂಜ್ ಆಗ್ತದೆ ಫರ್ಮೆಂಟೇಷನ್ ಫರ್ಮೆಂಟೇಷನ್ ಎಷ್ಟು ಗಂಟೆ ಅದು ಇದರಲ್ಲಿ 20 minutes ಇದೆ 20 ಮಿನಿಟ್ಸ್, ಅದರಲ್ಲಿ ಒಂದು 35 ಮಿನಿಟ್ಸ್ ಇಲ್ಲ. ಯಾಕೆ ಆ ಥರ 25? ಅಂದರೆ ಅದು ಆ ಥರ ಕಲರ್ ಚೇಂಜ್ ಆಗಿ ಇದು ಮಾಡಿ ಪರ್ಮೆಂಟೇಷನ್ ಆಗುವಾಗ ನಮಗೆ ಲಿಕ್ಕರ್ ತಿಕ್ಕ ಬರ್ತದೆ. ಓಕೆ ಓಕೆ. ಇಲ್ಲಾಂದ್ರೆ ತಿನ್ನಾಗ್ಬಿಡ್ತದೆ, ಸ್ಟ್ರಾಂಗ್ ಇರೋದಿಲ್ಲ. ಸ್ಟ್ರಾಂಗ್ ಇರೋದಿಲ್ಲ, ಹೌದೌದು. ಅದಕ್ಕೋಸ್ಕರ ಅದು ಪರ್ಮೆಂಟೇಷನ್ ಕರೆಕ್ಟ್ ಆಗಿ ತಗೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ರೋಲ್ ಆಗ್ತಾ ಬರ್ತಾ ಉಂಟು, ಬರ್ತಾ ಇದೆ. ಇಲ್ಲಿ ಓಪನ್ ಮಾಡಿದ್ರೆ ಬೀಳ್ತಾ ಇರ್ತದೆ. ಇದು ನೆಕ್ಸ್ಟ್ ಬೆಲ್ಟ್ ಹೋಗ್ತದೆ, ಬೆಲ್ಟಿಂದ ಡ್ರೈಯರ್ ಹೋಗ್ತದೆ. ಹಾಗೆ ಹೋದರೆ ಎಲ್ಲ ಒಂದೇ ರಾಶಿ ಬೀಳ್ತದೆ. ರಾಶಿ ಬೀಳುವಾಗ ಡ್ರೈಯರ್ ಪರ್ಮಿಟೇಷನ್ ಎಂತ ಆಗಲ್ಲ, ಕಲರ್ ಚೇಂಜ್ ಆಗ್ತದೆ. ಈಗ ಇಷ್ಟಕ್ಕೆ ಕಲರ್ ಚೇಂಜ್ ಆಗಿದೆ. ಇನ್ನು ಇನ್ನೊಂದು 20 ನಿಮಿಷ ಹೋಗ್ಲಿಕ್ಕೆ ಉಂಟು. ಅದಾಗೋ ಇನ್ನೂ ಕಲರ್ ಚೇಂಜ್ ಆಗ್ತದೆ. ಮತ್ತೆ ಇದು ಈಗ ಲೂಸ್ ಇದೆ ಅಲ್ಲ, ಆಗ ಮರಮರ ಗ್ರೈನ್ನೆಸ್ ಬರ್ತದೆ. ಗ್ರೈನ್ನೆಸ್ ಬರುವಾಗ ಅಲ್ಲಿ ಆಗ ಉಡಿನಿಗೂ ಎಲ್ಲ ಗ್ರೈನ್ ಆಗ್ತದೆ. ಇದು ಇದು ಬ್ಲಾಕ್ ಇದೆ, ಇದು ಇದೇ ತರ ಆದ್ರೆ ಬ್ಲಾಕ್ ಆಗ್ತದೆ. ಉಡಿ ಅಷ್ಟು ಇದು ಇರಲ್ಲ, ಹಾರ್ಡ್ ಹಾರ್ಡ್ ಸಿಗಲ್ಲ. ಎಷ್ಟು ಹಾರ್ಡ್ ಆಗ್ತದೆ ಅಷ್ಟು ಒಳ್ಳೇದು. ಬೆಟರ್ ಅಂತ ಹೇಳಿದ್ರೆ ಈವನ್ ಹೋಗಲಿಕ್ಕೆ, ಇದು ರೋಲ್ ಆಗ್ತಾ ಇರ್ತದೆ, ಅದು ಈವನ್ ಆಗಿ ಹೋಗ್ತಾ ಇರ್ತದೆ, ಆ ಲೆವೆಲ್ಗೆ ಹೋಗ್ತದೆ. ಇಲ್ಲಾಂದ್ರೆ ತುಂಬಾ ಫುಲ್ ಆಗ್ಬಿಡ್ತದೆ, ಓವರ್ ಲೋಡ್ ಆಗ್ಬಿಡ್ತದೆ. ನೋಡಿ ಅಲ್ಲಿ ಮಧ್ಯೆ ಇಲ್ಲಿ ಬೀಳ್ತಾ, ಇಲ್ಲಿ ನೆಸ್ ಇದೆ, ನೆಸ್ ಮೇಲೆ ಹೋಗ್ತದೆ. ಒಂದು 25-30 ನಿಮಿಷವರೆಗೆ ಹೋಗ್ತದೆ. ನಮ್ದು ಕಲರ್ ಹೆಂಗೆ ಉಂಟು, ಅದು ಜಾಸ್ತಿ ಕಲರ್ ಚೇಂಜ್ ಆಗಿಲ್ಲ ಅಂತಂದ್ರೆ ಟೈಮ್ ಜಾಸ್ತಿ ಬರ್ತದೆ. ಈಗ ಕರೆಂಟ್ ಇದ್ದಾರೆ ಅಂತಂದ್ರೆ ಒಂದು 30 ನಿಮಿಷದಲ್ಲಿ ಹೋಗ್ತಾ ಇರೋದು. ಎಲ್ಲ ಕಲರ್ ಚೇಂಜ್ ಆಗ್ತದೆ, ಕಲರ್ ಚೇಂಜ್ ಆಗ್ತದೆ. ಎಲ್ಲ ಉಡಿ ಉಡಿ ಆಯ್ತು, ಅಲ್ಲಿ ದಪ್ಪ ದಪ್ಪ ಇದ್ದಲ್ಲ, ಉಡಿ ಉಡಿ ಆಗ್ತದೆ. ಇದು ಲಾಸ್ಟ್ ಸ್ಟೇಜ್? ಇದು ಲಾಸ್ಟ್ ಸ್ಟೇಜ್, ಇದು ಇದೊಂದು ಲಾಸ್ಟ್ ಸ್ಟೇಜ್. ಅದಾದ್ಮೇಲೆ ಏನ್ ಮಾಡ್ತೀರಾ? ಫೈರ್ ಮಾಡ್ತೀವಿ. ಫೈರಿಂಗ್? ಫೈರ್ ಮಾಡೋದು, ಬೆಂಕಿ ಹಾಕಿ ಫೈರ್ ಮಾಡುದು ಡ್ರೈವರ್ ಅಲ್ಲಿ. ಅಲ್ಲೊಂದು 20 ನಿಮಿಷ ಡ್ರೈವರ್ ಅಲ್ಲಿ ಒಳಗೆ, ಅದು ಡ್ರೈ ಆದ ತಕ್ಷಣ ಬೀಳ್ತದೆ. ಈಗ ಸೈಜ್ ನೋಡಿ, ಆಗ ನೋಡಿದ್ವಿ ಈ ಸೈಜ್ ಕರೆಕ್ಟ್ ಆಯ್ತು ಅಲ್ವಾ? ಅದು ದಪ್ಪ ಇತ್ತಲ್ಲ, ಎಲ್ಲ ಎಲ್ಲ ಡ್ರೈನ್ ಆಯ್ತು. ಡ್ರೈನ್ ಆಗಿ ಮೈಚರ್ ಎಲ್ಲ ಕಂಟ್ರೋಲ್ ಆಯ್ತು. ಇಲ್ಲಿಗೆ ಹಾಕ್ತು ಡ್ರೈವರ್ಗೆ, ಡ್ರೈವರ್ ಹಾಕಿ ಒಂದು 20 ಮಿನಿಟ್ಸ್ ಅಲ್ಲಿ ಇದು ಡ್ರೈ ಆಗಿ ಬೀಳ್ತದೆ. ಇದು ಡ್ರೈವರ್ಗೆ ಬೀಳ್ತದೆ, ಇದು ಡ್ರೈವರ್ ಬೀಳ್ತದೆ. ಡ್ರೈವರ್ಗೆ ಹೋಗುತ್ತಾ ಇಲ್ಲ, ಇದು ಡ್ರೈವರ್, ಇದೆಲ್ಲ ಡ್ರೈವರ್. ಇದು ವಿದ್ಯುತ್ ಚಾಲಿತ ಇಲ್ಲ ಕಟ್ಟಿಗೆ? ಕಟ್ಟಿಗೆ ಕಟ್ಟಿಗೆ ಕಟ್ಟಿಗೆ ವಿದ್ಯುತ್ ಚಾಲಿತ ಇಲ್ಲ ಅದರಲ್ಲಿ, ಆಗಲ್ಲ. ಇದು ಡ್ರೈವರ್, ಇದು ಡ್ರೈವರ್. ಈ ಟ್ಯೂಬ್ ಸಹ ಬರ್ತದೆ ಒಳಗೆ, ಇದು ಬಿಸಿಗೆ ಶಾಕ್ ಆಗ್ತದೆ. ಶಾಕ್ ಆಗಿ ಅದು ಈ ಓಲ್ಸ್ ಉಂಟಲ್ಲ ಫ್ಯಾನ್ಗೆ ಎಳ್ಕೊಳ್ಬೋದು. ಅದು ಹೀಟ್ ಆಗ್ಬೇಕು, ಟ್ಯೂಬ್ ಹೀಟ್ ಆಗ್ಬೇಕು. ಆ ಹೀಟನ್ನ ಫ್ಯಾನ್ ಎಳ್ಕೊಳ್ತದೆ, ಎಳ್ಕೊಂಡು ಡ್ರೈವರ್ಗೆ ಬಿಡ್ತದೆ. ಡ್ರೈವರ್ ಅಲ್ಲಿ ಫೈರಿಂಗ್ ಆಗ್ತದೆ. ಕಟ್ಟಿಗೆ ಅಂತಂದ್ರೆ ನಾವು ಮನುಷ್ಯರಿಂದ ಕಂಟ್ರೋಲ್ ಮಾಡ್ಬೋದು. 135 ಸೆಂಟಿಗ್ರೇಡ್, ಅದಕ್ಕೆ ಸೆಟ್ ಮಾಡಿರ್ತೀರಾ? ಅದು ಸೆಟ್ ಮಾಡ್ತೀವಿ. ಒಂದೊಂದ್ ಸತಿ ಒಂದು ಎರಡು ಜಾಸ್ತಿ ಬರ್ತದೆ, ಆಗ ಸ್ವಲ್ಪ ಅಲ್ಲಿ ಓಪನ್ ಮಾಡೋದು ಸಾಕು. ಇಲ್ಲಾಂದ್ರೆ ಕಮ್ಮಿ ಆಗ್ತದೆ. ಕಮ್ಮಿ ಆಗುವಾಗ ಸ್ವಲ್ಪ ಸೌದೆ ಹಾಕಿ ಈ ಕಡೆ ಹಿಂದ್ಗಡೆ ಎಳೆದು ಸ್ಮೋಕ್ ಅಲ್ಲ ಉಂಟಲ್ಲ, ಸ್ಮೋಕ್ ಚಿಮಣಿಗೆ ಹೋಗ್ತದೆ, ಚಿಮಣಿಗೆ ಹೋಗ್ತದೆ. ಆ ಟೈರ್ ಆ ಕಡೆ ಮುಂದ್ಗಡೆ ಹೋಗ್ತದೆ. ಟ್ಯೂಬ್ ನೋಡ್ಬೇಕಾ? ಕರ್ಬೋದು. ಇದು ಓಪನ್ ಆ ಟೈರ್ ಪೈಪ್ ಅಲ್ಲಿ ಹೇಳ್ಕೊಳ್ಬೇಕು. ಈ ಪೈಪಲ್ಲಿ ಹೇಳ್ಕೊಳ್ಬೇಕು. ಈ ಪೈಪ್ ತೂತ್ ಉಂಟಲ್ಲ, ಹೋಲ್ತದೆ ಅಲ್ಲ, ಅದ್ರ ಪೈಪ್ ತಗೊಂಡ್ರಿ ಅಲ್ಲಿ ಡಂಪ್ ಮಾಡ್ತದೆ, ಫ್ಯಾನ್ ಹೇಳ್ಕೊಳ್ತದೆ ಎಷ್ಟೆಷ್ಟು ಬೇಕೋ ಅಷ್ಟು. ಈ ತರ ಇಲ್ಲಿ ಎರಡು ಇದೆ, ಅಲ್ಲಿ ಎರಡು ಇದೆ ಎಲ್ಲ. ಅದು ಆ ಟೈರ್ ಆಗ್ಬೇಕು ನೋಡಿ. ಇದು ಬೇರೆ ಟೈಪ್, ಇದು ಬೇರೆ ಟೈಪ್. ಇದು ಫ್ರೀ ಆಗಿ ಬರ್ತದೆ, ಇದರಲ್ಲಿ ಅಷ್ಟು ಬರಲ್ಲ, ಸ್ವಲ್ಪ ಟೆಂಪರೇಚರ್ ಸೇವ್ ಮಾಡ್ತದೆ. ಮತ್ತೆ ಇದು ಈ ಕಡೆ ಹೋಗಿ ಸ್ಮೋಕ್ ಹೊಗೆ ಎಲ್ಲ ಉಂಟಲ್ಲ, ಸ್ಮೋಕ್ ಎಲ್ಲ ಉಂಟಲ್ಲ, ಈ ಕಡೆ ಅಂಡರ್ಗ್ರೌಂಡ್ ಅಲ್ಲಿ ಹೋಗಿ ಆ ಪೈಪಿಗೆ ಹೋಗ್ತದೆ. ಚಿಮಣಿ, ಚಿಮಣಿ, ಚಿಮಣಿ, ಆ ಚಿಮಣಿ ಒಳಗೆ ಹೇಳ್ಕೊಳ್ತದೆ. ಇದು ಅಂದಾಜಿಲ್ಲ ಅವ ಆಗ್ತಾ ಇರ್ತಾನೆ, ಸರಿಸಾಗಿದೆ. ಎಷ್ಟು ಬೇಕು ಅಷ್ಟು ಆಗ್ತಾ ಇರ್ತದೆ, ಏನು ಜಾಸ್ತಿ ಆಗಲ್ಲ, ಕಮ್ಮಿ ಆಗಲ್ಲ, ಕಡಿಮೆ ಆಗಲ್ಲ. ಆಮೇಲೆ ಇದರ ವೇಸ್ಟ್ ಏನ್ ಮಾಡ್ತೀರಾ? ವೇಸ್ಟ್ ಬರೋದಿಲ್ಲ, ವೇಸ್ಟ್ ಗೊಬ್ಬರ ಆಗುತ್ತಾ? ಗೊಬ್ಬರ ಆಗ್ತದೆ, ಅದು ಮಿಕ್ಸ್ ಮಾಡಿ ಹಾಕ್ಬಹುದು. ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಬೇರೆ ಮತ್ತೆ ಅದು ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ ಕೊಯಮತ್ತೂರಲ್ಲಿ ಅವ್ರು ಬ್ರೋಕರ್ ಇದ್ದಾರೆ, ತಗೊಂಡು ಹೋಗಿ ಅವರು ಎಲ್ಲೋ ಮಾರ್ತಾರೆ. ಸರಿ, ಇದಾಯ್ತೀಗಲ್ಲ. ಕೊನೆಗೆ ಪ್ಯಾಕಿಂಗ್, ಪ್ಯಾಕಿಂಗ್ ಓಪನ್ ಮಾಡ್ಕೊಳ್ಳೋದು, ಟೆಂಪರೇಚರ್ ನೋಡಿ ತರ ಓಪನ್ ಮಾಡ್ಕೊಂಡ್ರೆ ಟೆಂಪರೇಚರ್ ನೋಡಿ ಓಪನ್ ಮಾಡ್ಕೊಂಡು ಇಲ್ಲಿ ಬೀಳ್ತದೆ. ಇದು ಬಿದ್ದಿದ್ದು ಇದಕ್ಕೆ ಬರ್ತದೆ, ಇದು ಬಿದ್ದಿದ್ದು ಅದರಲ್ಲೆಲ್ಲ ಮೆಸ್ ಇದೆ, ಮೆಸ್ ಇದ್ದಾಗ ಜಂಪ್ ಆಗ್ತಾ ಬರ್ತದೆ ಇಲ್ಲಿ ನೋಡಿ. ಅದೇನು ಜಂಪ್ ಆಗಿ ಒಂದು ಅಡಿ ಎರಡು ಅಡಿ ಜಂಪ್ ಆಗ್ತದೆ, ಜಂಪ್ ಆಗಿ ಅಲ್ಲಿ ಅಲ್ಲಿವರೆಗೂ ಹೋಗ್ತದೆ. ನೋಡಿ ಹಸಿ ಜಾಸ್ತಿ ಇದೆ, ಇಲ್ಲಿ ಬರೋ ಸ್ವಲ್ಪ ಜಾಸ್ತಿ ಆಗ್ತದೆ, ಅಲ್ಲಿ ಅಲ್ಲೇ ಲಾಸ್ಟ್ ಆಗ್ತದೆ. ಇದು ಫೈನಲ್ ಪ್ರಾಡಕ್ಟ್ ಫೈನಲ್ ಡ್ರೈ ಆಗಿ ಬಂತು, ಇದು ಫೈನಲ್ ಅಂತೆ. ಜಂಪ್ ಆದ್ರೆ ಅದು ಒಳ್ಳೆ ಕ್ವಾಲಿಟಿ, ಜಂಪ್ ಆದ್ರೆ ಡ್ರೈ ಆಗ್ತದೆ, ಡ್ರೈ ಆಗಿದೆ ಅಂತ. ಜಂಪ್ ಆಗದೆ ಹೋದ್ರೆ ಅದು ಹಿಂಗೆ ಬಂದ್ಬಿಡ್ತದೆ, ಉಜ್ಜಿ ಬಂದ್ಬಿಡ್ತದೆ ಮುಂದ್ಗಡೆ ಬಂದೊಳಗೆ ಮಿಕ್ಸ್ ಆಗಲ್ಲ. ಹೌದೌದು, ಹಸಿ ಹಂಗೆ ಇರ್ತದೆ. ಬಂದಿದ್ದು ಇಲ್ಲಿ ಬಿಡ್ತದೆ, ಇಲ್ಲಿ ಬಿದ್ದಿದ್ದು ಆ ಕಡೆ ಹೋಗ್ತದೆ ಪ್ಯಾಕಿಂಗ್ ರೂಮಿಗೆ. ಪ್ಯಾಕಿಂಗ್ ರೂಮಿಗೆ ಅಲ್ಲೇ ಸಪರೇಟ್ ಮಾಡ್ತೀವಿ. ಸೊ ಇಲ್ಲಿಂದ ಪ್ಯಾಕಿಂಗ್ ರೂಮಿಗೆ ಹೋಗುತ್ತೆ ಸರ್? ಇಲ್ಲಿ ಜೀವಾಗಿ ಅಲ್ಲಿ ಸಿಫ್ಟರ್ ವರೆಗೆ ಹೋಗಿ ಎಲ್ಲ ಆಟೋಮೆಟಿಕ್, ಏನ ಜನ ಗಿನ ಯಾರು ಇಲ್ಲ, ಆಟೋಮೆಟಿಕ್ ಬರ್ತಾ ಇರುತ್ತೆ. ನೋಡ್ತಾರಲ್ಲ ಜನಂದಿಲ್ಲ, ಅಲ್ಲಿ ಇಲ್ಲ ಇದಿಲ್ಲ, ಬಂದಿದ್ದು ಇಲ್ಲಿ ಬೀಳ್ತದೆ, ಇಲ್ಲಿ ಬಿದ್ದಿದ್ದು ಇಲ್ಲಿ ಬರ್ತದೆ, ಇಲ್ಲಿ ಬಿದ್ದಿದ್ದು ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಇದರ ಫೈಬರ್ ಇರ್ತದೆ. ಇದೇನು ವೇಸ್ಟಾ? ವೇಸ್ಟ್ ವೇಸ್ಟ್, ಆ ಕಡೆ ಇರೋದು ಪುನಃ ತೆಗೆದು ಪುನಃ ಹಾಕಿ ಕ್ಲೀನ್ ಮಾಡಿ ಪುನಃ ಹಾಕ್ತೀವಿ. ಇದು ವೇಸ್ಟ್ ಅಂತೆ ಸರ್, ರೆಡಿ ಮಾಡಬೇಕಾದ್ರೆ ಅದು ವೇಸ್ಟಿಗೆ. ಈ ಹುಡಿ ಪುನಃ ತೆಗೆದು ಕ್ಲೀನ್ ಮಾಡಿದ್ರೆ ಅದು ಹುಡಿ ಗೊತ್ತಿಲ್ಲ, ಇದನ್ನು ಕೂಡ ಉಪಯೋಗಿಸ್ಬೋದು, ಅದು ಕ್ಲೀನ್ ಮಾಡಬೇಕು. ಇದು ಪುನಃ ಸಾಯಂಕಾಲ ತೆಗೆದು ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡ್ತೀವಿ. ಅಲ್ಲಿ ಎರಡು ಗ್ರೇಡ್ ಬರ್ತದೆ, ಅಲ್ಲಿ ಎರಡು ಗ್ರೇಡ್ ಡಿವೈಡ್ ಆಗ್ತದೆ. ಆ ಕಡೆ ಡಸ್ಟ್, ಅಲ್ಲಿ ಲೀಫು, ಈ ಕಡೆ ಡಸ್ಟ್. ಅಲ್ಲಿ ಲೀಫ್ ಗ್ರೇಡ್ ಆ ಕಡೆ ಹೋಗ್ತಾ ಉಂಟು, ಡಸ್ಟ್ ಗ್ರೇಡ್ ಈ ಕಡೆ ಬರ್ತಾ ಉಂಟು. ಇದರಲ್ಲಿ ಸಿಕ್ಕರ್ ಬೀಳುವಾಗ ನಾಲ್ಕು ಗ್ರೇಡ್ ಬರ್ತಾ ಇದೆ. ಇದು ನೋಡಿ, ಸೂಪರ್ ಫೈನ್ ಡಸ್ಟ್, ಸೂಪರ್ ರೆಡ್ ಡಸ್ಟ್, ರೆಡ್ ಡಸ್ಟ್, ಅಲ್ಲಿ ಪೆಟ್ರೋ ಡಸ್ಟ್ ಅಂತಾರೆ. ಅದು ಇದಿದೆ ಕರೆಕ್ಟ್ ಆಗಿ ಅಲ್ಲಿ ಬೀಳ್ತದೆ ಬಿನ್ನಿಗೆ. ಅದರದ್ದು ದೊಡ್ಡ ಸೈಜ್ ಈ ಬಿನ್ ಬೀಳ್ತದೆ, ಅದರದ್ದು ದೊಡ್ಡ ಸೈಜ್ ಆಡಿ ಅಂತ ಹೇಳ್ತೀವಿ ಅದು ಆ ಬಿನ್ ಬೀಳ್ತದೆ. ಅದರದ್ದು ಅದು ಆಡಿ ಹೋಯ್ತು, ಈಗ ಪಿಡಿ ಪಿಡಿ ಇದು ಇಲ್ಲಿ ಬೀಳ್ತದೆ ಈ ಬಿನ್ನಿಗೆ. ಎಲ್ಲ ಆಟೋಮೆಟಿಕ್ ಹೋಗಿ ಅಲ್ಲಿ ಸ್ಟಾಕ್ ಆಗ್ಬಿಡ್ತದೆ. ಆ ಎಲೆ ಅಲ್ಲಿಂದ ಬಂದು ಇಲ್ಲಿವರೆಗೆ ಏನಿಲ್ಲ, ಜನ ಇಲ್ಲ, ಆಟೋಮೆಟಿಕ್ ಹೋಗಿ ಬಿದ್ದುಕೊಳ್ತದೆ. ಮತ್ತೆ ಅದು ನಮಗೆ ಯಾವ ಯಾವ ಗ್ರೇಡ್ ಬೇಕು ಅದು ಕ್ಲೀನ್ ಮಾಡಿ ಪ್ಯಾಕ್ ಮಾಡಿದ್ರೆ ಆಯ್ತು. ಇಲ್ಲಾಂದ್ರೆ ಇದೆಲ್ಲ ಇಲ್ಲಾಂದ್ರೆ ಜನ ಸುಮಾರು ಬೇಕಾಗ್ತದೆ. ಅದು ತೆಗೆದು ಅಲ್ಲಿ ಹಾಕಿ, ಇದು ತೆಗೆದು ಇಲ್ಲಿ ಹಾಕಿ, ಅಲ್ಲಿ ಹಾಕಿ, ಇಲ್ಲಿ ಹಾಕಿ, ಜನ ಓವರ್ ಜನ ಬಿಡ್ತದೆ. ಈಗ ಜನ ಸಿಗಲ್ಲ, ಮುಂಚೆ 50 ಜನ ಸಿಗ ಮಾಡಿದ್ರೆ ಈಗ 20 ಜನಕ್ಕೆ ಕಷ್ಟ. ಅಲ್ಲಿ ಬಂದು ಇದು ಬಂದು ಇಲ್ಲಿ ಬೀಳ್ತದೆ, ಈ ಬಿದ್ದಿದ್ದು ಅಲ್ಲಿ ಆಟೋಮೆಟಿಕ್ ಸ್ಕೇಲ್ ಸ್ವಲ್ಪ ರಿಪೇರಿ ಇದೆ ಆಗ್ತಾ ಇಲ್ಲ, ಆಟೋಮೆಟಿಕ್ ವೇಮೆಂಟ್ ಆಗ್ಬಿಡ್ತದೆ. ವೇಮೆಂಟ್ ಆಗಿ ಅಲ್ಲಿ ಬೀಳ್ತದೆ, ಸಾಯಂಕಾಲ ಬರ್ಕೊಂಡ್ರೆ ಆಯ್ತು. ಡಪ್ಪರು ಇದರಲ್ಲಿ ನಾಲ್ಕು ಗ್ರೇಡ್ ಇದೆ, ಅದು ಡಸ್ಟ್ ನಾಲ್ಕು ಗ್ರೇಡ್ ಅಲ್ಲಿ ಹೋಯ್ತಲ್ಲ, ಇದು ನೀವು ನಾಲ್ಕು ಗ್ರೇಡ್ ಇರ್ತದೆ. ಎಪ್ಪಿ ಅಂತ ಹೇಳಿ ಲೆವರಿ ಪೇಪಕ, ಈ ಸಲ ಎಲ್ಲ ಎಲ್ಲಕ್ಕಿಂತ ಜಾಸ್ತಿ ದಪ್ಪ ಈ ಸಲ. ಅದರಿಂದ ಇನ್ನು ಬಿ ಓ ಪಿ ಬ್ರೋಕನ್ ಆರನೇ ಬೇಕು ಅದು ಅಲ್ಲಿ ಬೀಳ್ತದೆ. ಮತ್ತೆ ಬ್ರೋಕನ್ ಬೇಕು ಅಲ್ಲಿ ಬೀಳ್ತದೆ. ಅಲ್ಲಿ ಪೆಕ್ಕ ಪ್ಯಾನ್ ಲೆಕ್ಸ್ ಲಾಸ್ಟ್, ಅದು ಮೀಡಿಯಂ, ಅದು ಹೋಟೆಲ್ಗೆ ಆಗ್ತದೆ ಮನೆಗೆ ಆಗ್ತದೆ ಎಲ್ಲದಕ್ಕೂ ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಒಳ್ಳೆ ಕಲರ್ ಫ್ಲೇವರ್ ಎಲ್ಲ ಬರ್ತದೆ, ಇದೆಲ್ಲ ಸಪರೇಟ್ ಸಪರೇಟ್ ಬರ್ತದ, ಎಲ್ಲ ಸಪರೇಟ್ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಈ ತರ ಇದು ಪ್ಯಾಕಿಂಗ್ ಸೆಕ್ಷನ್. ಇದು ಒಳ್ಳೆ ವಿಷಯ, ಇದು ಬ್ಲಾಕ್ ಟೀ ಕುಡಿತೀವಲ್ಲ ಮನೆಯಲ್ಲಿ, ಇದು ಯೂಸ್ ಮಾಡಿದ ಚೆನ್ನದ. ಈ ಫಾರಿನರ್ಸ್ ಎಲ್ಲ ಬ್ಲಾಕ್ ಟೀ ಕುಡಿತೀವಲ್ಲ, ಇದು ಹಾಲು ಕುಡಿದು ಹಾಕ್ಬೋದು ಚೂರು. ಇದೊಂದು ನಾಲ್ಕು ಐದು ಗ್ರಾಮ್ ಹಾಕೋದು, ಒಂದು ಎರಡು ಗ್ರಾಮ್ ಜಾಸ್ತಿ ಹಾಕಿದ್ರೆ ಟೀ ಒಳ್ಳೆ ಎಲ್ಲ ಫ್ಲೇವರ್ ಬರ್ತದೆ, ಒಳ್ಳೆ ಚೆನ್ನಾಗಿರ್ತದೆ ಕುಡಿಯಲಿಕ್ಕೆ. ಫ್ಲೇವರ್ ಯಾವ್ದು ಅದರಲ್ಲಿ ಫ್ಲೇವರ್ ಸ್ವಲ್ಪ ಕಮ್ಮಿ ಇರ್ತದೆ, ಟೆಸ್ಟ್ ಅಲ್ಲಿ ಟೀ ಸ್ಟ್ರಾಂಗ್ ಇರ್ತದೆ ಕುಡಿಯಲಿಕ್ಕೆ. ಸ್ವಲ್ಪ ಈ ಕಾಳೆ ಬರ್ತದ್ದು ನಾಲ್ಕು ಗ್ರೇಡ್ ಬರ್ತದೆ. ಮತ್ತೆ ಬ್ರೋಕನ್ ಬೇಕು ಅಲ್ಲಿ ಬೀಳ್ತದೆ. ಅಲ್ಲಿ ಪೆಕೋ ಪ್ಯಾನ್ ಲೆಕ್ಸ್ ಲಾಸ್ಟ್, ಅದು ಮೀಡಿಯಂ, ಅದು ಹೋಟೆಲ್ಗೆ ಆಗ್ತದೆ ಮನೆಗೆ ಆಗ್ತದೆ ಎಲ್ಲದಕ್ಕೂ ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಒಳ್ಳೆ ಕಲರ್ ಫ್ಲೇವರ್ ಎಲ್ಲ ಬರ್ತದೆ, ಇದೆಲ್ಲ ಸಪರೇಟ್ ಸಪರೇಟ್ ಬರ್ತದ, ಎಲ್ಲ ಸಪರೇಟ್ ಎಲ್ಲ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿ ಈ ತರ ಇದು ಪ್ಯಾಕಿಂಗ್ ಸೆಕ್ಷನ್. ಇದು ಒಳ್ಳೆ ವಿಷಯ, ಇದು ಬ್ಲಾಕ್ ಟೀ ಕುಡಿತೀವಲ್ಲ ಮನೆಯಲ್ಲಿ, ಇದು ಯೂಸ್ ಮಾಡಿದ ಚೆನ್ನದ. ಈ ಫಾರಿನರ್ಸ್ ಎಲ್ಲ ಬ್ಲಾಕ್ ಟೀ ಕುಡಿತೀವಲ್ಲ, ಕೊಡಲ್ ಕೊಡ ಕ್ಲೀನ್ ಮಾಡ್ತೀವಿ. ಈ ತರ ಒಂದೊಂದು ಗ್ರೇಡ್ಗೆ ಒಂದೊಂದು ಇದು ಹಾಕುತ್ತೀವಿ. ಹಾಕುವಾಗ ಅಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ಮತ್ತೆ ಫ್ಯಾನ್ ಫ್ಯಾನ್ ಇದೆ ಫ್ಯಾನ್ ಸರ್. ಇನ್ನು ಹೆಂಗಂದ್ರೆ ತೂರ್ತೀವಿ ತೂರ್ ಇನ್ನೂ ಮಾಡೋಣ ಹೇಳ್ತೀವಲ್ಲ ಸರ್ ಆ ಥರದ್ದು ಇನ್ನೂ ಮಾಡೋದು ಸರಿ ಇನ್ನೂ ಹಿಂಗೆ ಹಿಂಗೆ ಮಾಡಾದ್ಮೇಲೆ ಇದು ಒಳ್ಳೇದು ಕುಡಿಯಲಿಕ್ಕೆ ಫಂಕ್ಷನ್ ಇದು ಚೆನ್ನಾಗಿ ಅಂದ್ರೆ ಟೀ ಜಾಸ್ತಿ ಬರ್ತದೆ ಅದರಿಂದ ಇದು ತೆಗೆದು ಒರಿಜಿನಲ್ ಕಲರ್ ಇದಕ್ಕೆ ಏನು ಕಲರ್ ಮಿಕ್ಸ್ ಮಾಡೋದು ಅದರ ಮಿಕ್ಸೇ ಇಲ್ಲ ಪರ್ಮಿಟೇಷನ್ ಉಂಟಲ್ಲ ಆ ಪರ್ಮಿಟೇಷನ್ ಅಲ್ಲಿ ಹಾಕೊಳ್ಬೇಕು ಅದರಲ್ಲಿ ಎಲ್ಲ ಕಲರ್ ಇಂದ ಎಲ್ಲ ಉಂಟು ಅದೆಲ್ಲ ಆಗ್ತದೆ ಅಲ್ಲಿ ರಿಟೇಲರ್ ಅವರೆಲ್ಲ ತಗೊಂಡು ಅವ್ರವ್ರು ತುಳಸಿ ಎಲ್ಲ ಸೇರಿಸೋದು ಕಲರ್ ಕೊಡೋದು ಅದು ಕೊಡೋದು ಏನಿಲ್ಲ ಇದೆಲ್ಲಾನು ರಾನೇ ಕಳಿಸ್ತಾರೆ ಸರ್ ಕಚ್ಚಾವನ್ನೇ ಕಳಿಸ್ತಾರೆ ಏನು ಇದು ಇದು ಫಸ್ಟ್ ಕ್ಲಾಸ್ ಇರ್ತದೆ ಗ್ರೀನ್ ಟೀ ಆಗ್ಲಿ ನಮ್ದು ಎಲೆ ಎಲ್ಲ ಒಂದೇ ಗ್ರೀನ್ ಟೀ ಅಂತಂದ್ರೆ ಅವರು ಈ ಸಿ ಡಿ ಸಿ ನಮ್ದು ಸಿ ಡಿ ಸಿ ಉಂಟಲ್ಲ ಕಟ್ಟಿಂಗ್ ಅದಿಲ್ಲ ಬರೀ ರೋಲರ್ ರೋಲರ್ ಮಾಡಿ ಮಾಡಿ ಶಿಫ್ಟ್ ಮಾಡಿ ಹಾಕ್ಬಿಡುದು ಅಷ್ಟೇ ಇದು ನಾವು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇದು ಅದಕ್ಕಿಂತ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ನಾನು ಅದೇ ಲಾಸ್ಟ್ ಅಂತ ಅನ್ಕೊಂಡಿದ್ದೀನಿ ಇದು ಗ್ರೀನ್ ಟೀ ನಾವು ಇದು ಎಲ್ಲ ತಗೊಳ್ಳಲ್ಲ ಕೆಲವು ಕಡೆ ಹೋಗ್ತಾ ಉಂಟು